आज ही www.un.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें। स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। नमस्कार, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ಇತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಶ್ರೋತೃಗಳೇ, ವಿದ್ಯುತ್ ಉಪಕರಣಗಳು ಮತ್ತು ಸುರಕ್ಷತೆಯ ಕುರಿತು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಕಾರ್ಯದರ್ಶಿ ರವೀಂದ್ರ ಗುಜ್ಜರಬೆಟ್ಟು ಅವರೊಂದಿಗೆ ಸಂದರ್ಶನ ಕೇಳೋಣ. ಈಗ ರವೀಂದ್ರ ಗುಜ್ಜರಬೆಟ್ಟು ನಮ್ಮ ಜೊತೆ ಇದ್ದಾರೆ. ಅವರು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಕಾರ್ಯದರ್ಶಿಗಳು. ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರತಿ ದಿವಸವೂ ಕೂಡ ಈ ವಿದ್ಯುಚ್ಛಕ್ತಿ ಇಲ್ಲದೆ ಓಡುವುದಿಲ್ಲ. ಕರೆಂಟ್ ಹೋಯ್ತು ಅಂತಂದ್ರೆ ಮನೆ ಇಡೀ ಒಂದು ಕತ್ತಲೆ, ಮನಸ್ಸಿನೊಳಗೂ ಕತ್ತಲೆ. ಇದು ನಮ್ಮ ಹಳ್ಳಿಯಲ್ಲೂ ಕೂಡ ಈಗ ಇದೇ ರೀತಿಯಲ್ಲಿ ನಡೀತಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಕೃಷಿಯಲ್ಲಿ ಅಥವಾ ಒಟ್ಟಾರೆಯಾಗಿ ಕೃಷಿಕ ಸಮಾಜಕ್ಕೆ ವಿದ್ಯುತ್ ಚಾಲಿತ ಉಪಕರಣಗಳ ಬಗ್ಗೆ ಎಷ್ಟು ಅಗತ್ಯವಾದಂಥ ಮಾಹಿತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೇವೆ. ಈ ವಿದ್ಯುತ್ ಶಕ್ತಿಯ ಉಪಕರಣಗಳನ್ನು ಹೇಗೆ ಬಳಸುವಂಥದ್ದು ಅನ್ನುವಂಥದ್ದು, ಮುಖ್ಯವಾಗಿ ಏನು ಗಮನ ಕೊಡಬೇಕು? ವಿದ್ಯುತ್ತಿನ ಬಗ್ಗೆ ಗಮನ ಕೊಡೋದಂತೇಳಿ ಮೊದಲು ಸುರಕ್ಷತೆಗೆ ಗಮನ ಕೊಡಿ ಅಂತಲೇ ನಾವು ಹೇಳುವಂಥದ್ದು. ಯಾಕಂತೇಳಿದರೆ ವಿದ್ಯುತ್ತು ಬಹಳ ಅಪಾಯಕಾರಿಯಾಗಿದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಅದನ್ನು ಉಪಯೋಗಿಸೋ ಬಗ್ಗೆ ನಾವು ಮಾಹಿತಿಗಳನ್ನು ತಿಳ್ಕೊಂಡಿರಲಿದ್ದರೆ ನಮಗೆ ಪ್ರಾಣಾಪಾಯ ಕೂಡ ಸಂಭವಿಸ್ತದೆ, ಅಥವಾ ಸಮಸ್ಯೆ ಬೇರೆ ಬೇರೆ ರೀತಿಯಲ್ಲಿ ಹುಟ್ಕೊಳ್ಬೋದು. ನಾವು ದಿನನಿತ್ಯ ನೋಡ್ತೇವೆ, ಸಾಧಾರಣ ಮಟ್ಟಿಗೆ ಪಂಪ್ ರಿಪೇರಿಗೆ ಹೋದ ರೈತ ಮತ್ತು ಅವನ ಮನೆಯವರು ಗಂಭೀರ ಹಾನಿಗೆ ಆದರೂ ದುರ್ಮರಣ ಸಂಭವಿಸಿತ್ತು ಅಂತ ಹೇಳ್ಕೊಂಡು, ಅಥವಾ ಮನೆಯಲ್ಲಿ ಗ್ರೈಂಡರ್ ಬಳಸುತ್ತಿದ್ದ ಮಹಿಳೆ ವಿದ್ಯುತ್ ಶಾಕ್ನಿಂದ ಮೃತ್ಯು ಅಂತ ಹೇಳ್ಕೊಂಡು, ಅಥವಾ ಗದ್ದೆ ಕೆಲಸಕ್ಕೆ ಹೋದವರಿಗೆ ವಿದ್ಯುತ್ ಅಂತ ಸ್ಪರ್ಶದಿಂದ ತೀವ್ರ ಸುಟ್ಟು ಗಾಯವ ಅಥವಾ ಮೃತ್ಯು ಆಗಿದೆ ಅಂತ ಕೇಳ್ತೇವೆ. ಇದೆಲ್ಲ ವಿದ್ಯುತ್ತಿನ ಅವಘಡಗಳು ಸಂಭವಿಸುವಂಥದ್ದು. ಈ ವಿದ್ಯುತ್ ಅವಘಡಗಳಿಗೆ ಮುಖ್ಯ ಕಾರಣ ನಾವು ನೋಡುವಂಥದ್ದು, ಈಗ NCRB ಅಂತ ಇದೆ, ಏನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಅವರ ಒಂದು ವರದಿಯ ಪ್ರಕಾರ ವರ್ಷಕ್ಕೆ ನಮ್ಮ ಭಾರತದಲ್ಲಿ ಸುಮಾರು 12,000 ಮೃತ್ಯುಗಳು ಸಂಭವಿಸ್ತವೆ ಅಥವಾ ಅವಘಡಗಳು ಸಂಭವಿಸ್ತವೆ ವಿದ್ಯುತ್ತಿಗೆ ಸಂಬಂಧಪಟ್ಟು ಮಾತ್ರ. ಇದರಲ್ಲಿ ಮುಖ್ಯ ಕಾರಣ ಅಂತ ಹೇಳಿದರೆ ನಿರ್ಲಕ್ಷ್ಯ ನಮ್ಮದು. ಆಕಸ್ಮಿಕ ಅಂತ ಬೇರೆ ಇದೆ ಬಿಡಿ, ಅದು ನಮಗೆ ನಮ್ಮ ಮೇರೆಯನ್ನು ಮೀರಿದಂಥದ್ದು. ಉಳಿದ ಹಾಗೆ ಇದು ಸಮಸ್ಯೆ ನಿರ್ಲಕ್ಷ್ಯ. ನಿರ್ಲಕ್ಷ್ಯ ಅಂದರೆ ಯಾವ ಥರ? ನಿರ್ಲಕ್ಷ್ಯ ಅಂತ ಹೇಳಿದರೆ ಯಾವುದು ವಿದ್ಯುತ್ ಉಪಕರಣ ಬಳಸುವಾಗ ಅದರ ಬಗ್ಗೆ ಪ್ರಾಥಮಿಕ ಜ್ಞಾನ ನಮಗೆ ಇಲ್ದಿರುವಂಥದ್ದು. ಅವರೆಲ್ಲ ಬಳಸಿದ್ರೆ ನನಗೂ ಗೊತ್ತಪ್ಪ ಬಿಡೋ ಅಂತ ಹೇಳ್ಕೊಂಡು ಹೋದರೆ ಅದು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗಿಬಿಡುತ್ತೆ. ಮುಖ್ಯವಾಗಿ ಈಗ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಲಕ್ಷ್ಯವನ್ನು ಯಾವುದರ ಕಡೆಗೆ ಕೊಡಬೇಕಾಗ್ತದೆ? ವಿದ್ಯುತ್ ಬಳಸೋ ಫಸ್ಟ್ ನಮ್ಮ ಸುರಕ್ಷತೆ, ಸೇಫ್ಟಿ ಫಸ್ಟ್ ಡ್ಯೂಟಿ ನೆಕ್ಸ್ಟ್ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಹತ್ರ ಸುರಕ್ಷತೆಗಾಗಿ ಏನು ಅಸ್ತ್ರ ದೊಡ್ಡದೊಡ್ಡದೇನು ಬೇಕಾಗಿಲ್ಲ. ಲೈನ್ ಟೆಸ್ಟರ್ ಒಂದೊಂದಿರ್ತದೆ, ಕಟ್ಟಿಂಗ್ ಪ್ಲೇಯರ್ ಅಂತ ಒಂದಿರ್ತದೆ, ಅದೆಲ್ಲ ಇದ್ದೇ ಇರ್ತದೆ ಕೆಲವರ ಮನೇಲಿ. ಇಲ್ಲ ಅದು ವಿಶೇಷ ಅಲ್ಲ, ಯಾಕಂದರೆ ಈ ನಟ್ ಬೋಲ್ಟ್ ಸ್ಕ್ರೂಗಳನ್ನು ತೆಗಿಲಿಕ್ಕೆ ಕೆಲವು ಹೆಚ್ಚಿನವರು ಕಟ್ಟಿಂಗ್ ಪ್ಲೇಯರ್ ಅಂತ ಏನು ಇಟ್ಕೊಂಡಿರ್ತಾರೆ ಪ್ಲೇಯರ್, ಅದು ಇರ್ತದೆ. ನೆಕ್ಸ್ಟ್ ಒಂದು ಗಮ್ ಟೇಪ್, ಇನ್ಸುಲೇಷನ್ ಟೇಪ್ ಅಂತ ಹೇಳ್ತೇವೆ, ಇದೆಲ್ಲ ಇರಲೇಬೇಕಾಗತ್ತೆ. ಅದು ಸರಿ, ಇವುಗಳ ಉಪಯೋಗಗಳೇನು? ಇವುಗಳ ಉಪಯೋಗ ಅಂತ ಹೇಳಿದರೆ ಈಗ ಉದಾಹರಣೆಗೆ ಕೆಲವು ಪರಿಸ್ಥಿತಿಯಲ್ಲಿ ನಮ್ಮ ಮನೆಗಳಲ್ಲಿ ಏನು ಸಮಸ್ಯೆ ಬಂದಿರ್ತದೆ ಅಥವಾ ಕೃಷಿ ಪಂಪ್ ಸೆಟ್ಗಳಲ್ಲಿ ಏನು ಸಮಸ್ಯೆ ಅಂತ ಹೇಳಿದರೆ ಏನು ಸುಟ್ಟೋಗಿರ್ತದೆ. ನಮ್ಮ ಜನಗಳ ಸ್ಥಿತಿ ಹೇಗೆ ಹೇಳಿದರೆ ಏನಾದರೂ ಸುಟ್ಟೋದ್ರೆ ಒಂದು ನಾವೇ ರಿಪೇರಿಗೆ ಇಳಿದು ಬಿಡ್ತೇವೆ ಅಥವಾ ಎಲೆಕ್ಟ್ರಿಷಿಯನ್ ಕರೆಸಿ ತತ್ಕಾಲಕ್ಕೆ ಒಂದು ರಿಪೇರಿ ಮಾಡಿಸಿಬಿಡ್ತೇವೆ. ಈಗ ಮನೆಯಲ್ಲಿ ಆದರೆ ಮೇನ್ ಸ್ವಿಚ್ ಏನು ಸುಟ್ಟು ಕರೆಂಟ್ ಬರೋದಿಲ್ಲ, ಎಲೆಕ್ಟ್ರಿಷಿಯನ್ ಕರೆದ್ರೆ ಬಂದು ಅದನ್ನು ಶಾರ್ಟ್ ಅಂತ ಹೇಳ್ತೇವೆ, ಅಂದರೆ ಅದು ನೇರ ಸಂಪರ್ಕ ಮಾಡಿಬಿಡ್ತಾನೆ. ನೆಕ್ಸ್ಟ್ ನಾವೇನು ಮಾಡ್ತೇವೆ, ಅವ ಹೇಳ್ಬೋದು ಅಥವಾ ನಾವು ಹೇಳಬೇಕಾಗತ್ತೆ, ನಾಳೆ ಅದನ್ನು ಹೊಸದಕ್ಕೆ ತಂದು ಬದಲಿಸು, ಮೇನ್ ಸ್ವಿಚ್ಚೋ ಟ್ರಿಪ್ಪರೋ ಅರ್ಥಿಂಗ್ ವ್ಯವಸ್ಥೆ ಏನೋ ಅದನ್ನು ಸರಿ ಮಾಡು ಅಂತ ಹೇಳ್ಕೊಂಡು. ಆದರೆ ನಾವೇನು ಮಾಡ್ತೇವೆ, ಇವ ಸರಿಯಾಗಿದೆಲ್ಲ ಮತ್ತೆಂತಾಗೆ ಸುಮ್ಮನೆ ಅದಕ್ಕೆ ಖರ್ಚು ಮಾಡೋದು ಅಂತ ಹೇಳ್ಕೊಂಡು ಸುಮ್ಮನಾಗಿ ಬಿಡ್ತೇವೆ. ಇದು ಏನಾಗುತ್ತೆ, ಅವತ್ತೇನಾಗೋದಿಲ್ಲ, ಇನ್ನು ಸ್ವಲ್ಪ ದಿವಸ ಬಿಟ್ಟು ಮತ್ತೇನೋ ಸಮಸ್ಯೆ ಬಂದಾಗ ನಮಗೆ ಇಲ್ಲಿ ಅವಘಡ ಉಂಟಾದರೆ ಅದನ್ನು ನಿಯಂತ್ರಿಸಲಿಕ್ಕೆ ಯಾವುದೇ ಜೋಡಣೆಗಳು ಇರುವುದಿಲ್ಲ. ಈಗ ಟ್ರಿಪ್ಪರ್ ಅಂತ ಹೇಳ್ತೇವೆ, ಮೇನ್ ಸ್ವಿಚ್ ಅಂತ ಹೇಳ್ತೇವೆ, ಅರ್ಥಿಂಗ್ ಅಂತ ಹೇಳ್ತೇವೆ, ಫ್ಯೂಸ್, ಇದೆಲ್ಲ ಸೇಫ್ಟಿ ಡಿವೈಸ್ ಅಂತ ಹೇಳ್ತೇವೆ, ಸುರಕ್ಷಿತ ಸಾಧನಗಳು. ಏನಾದರೆ ವಿದ್ಯುತ್ ಶಾಕ್ ಹೊಡೆದಾಗ, ನಾವು ಇಸ್ರಿ ಆಗ್ತಾ ಇರುವಾಗ ಶಾಕ್ ಹೊಡಿತು, ಅಥವಾ ಗ್ರೈಂಡರ್ ಮುಟ್ಲಿಕ್ಕೆ ಹೋದಾಗ ಶಾಕ್ ಹೊಡಿತು, ಅಥವಾ ಟಿ ವಿ ಮುಟ್ಲಿಕ್ಕೆ ಹೋದ ಯಾವುದೋ ಒಂದು ಉಪಕರಣ ಮುಟ್ಲಿಕ್ಕೆ ಪಂಪ್ ಮುಟ್ಲಿಕ್ಕೆ ಹೋದಾಗ ಶಾಕ್ ಹೊಡಿತು, ತಕ್ಷಣಕ್ಕೆ ಬಂದ್ ಮಾಡಿದರೆ ಆ ವಿದ್ಯುತ್ ನಿಲುಗಡೆ ಮಾಡಲಿಕ್ಕೆ ಇರುವುದೇ ಇವುಗಳು. ಪಂಪ್ಸೆಟ್ನಲ್ಲಾದರೆ ಟಿ ಪಿ ಐ ಸಿ ಅಥವಾ ಸ್ವಿಚ್ ಗೇರ್ ಅಂತ ಹೇಳ್ತೇವೆ ನಮ್ಮ ಆಡುಭಾಷೆಯಲ್ಲಿ, ಅದನ್ನು ಬಂದ್ ಮಾಡಿದರೆ ವಿದ್ಯುತ್ ಅವರು ನಿಂತರೆ ಸೇಫ್ ಆಗ್ತದೆ. ಆದರೆ ಎಲೆಕ್ಟ್ರಿಷಿಯನ್ ಮುಂಚಿನ ಸಲ ಹಾಳಾದಾಗ ಶಾರ್ಟ್ ಮಾಡಿ ಹೋಗಿದ್ದಾನೆ, ನಾವು ಅದನ್ನು ಸರಿ ಮಾಡಲಿಲ್ಲ ಆದರೆ ಇಲ್ಲಿ ನಾವು ಬಿಡಿಸೋದು ಹೇಗೆ? ಅವನನ್ನು ಬಿಡಿಸ್ಲಿಕ್ಕೆ ಹೋದ್ರೆ ನಾವು ಕೂಡ ಆಗ ವಿದ್ಯುತ್ ಆಘಾತಕ್ಕೆ ಈಡಾಗಿ ಅನಾಹುತ ಸಂಭವಿಸ್ತದೆ. ಈ ಶಾರ್ಟ್ ಮಾಡೋದ್ರಿಂದಾಗುವ ಅನಾಹುತಗಳೇನೆಲ್ಲ? ಅದೇ ಶಾರ್ಟ್ ಮಾಡೋದ್ರಿಂದ ತತ್ಕಾಲಕ್ಕೆ ಏನು ಅನಾಹುತ ಗೊತ್ತಾಗುದಿಲ್ಲ, ಯಾಕಂದ್ರೆ ಉಳಿದ ಉಪಕರಣಗಳು ಚಾಲನೆಯಲ್ಲಿ ಇರ್ತದೆ. ಈಗ ಪಂಪ್ ಸೆಟ್ ಆದ್ರೆ ಸ್ವಿಚ್ ಆನ್ ಇದ್ರೆ ಯಾವುದು ಒಂದು ಲೈನ್ ಹಾಳಾಗಿದೆ ಅಂದ್ರೆ ಶಾರ್ಟ್ ಮಾಡಿ ಬಿಟ್ಟಿರ್ತಾರೆ, ಉಳಿದ ಮಾತ್ರ ಆಫ್ ಆಗುತ್ತೆ. ಮೂರನೇದು ಆನ್ ಇರೋ ಕಾರಣಕ್ಕೆ ಅನಾಹುತ ಗ್ಯಾರಂಟಿ ಇರ್ತದೆ. ಬಂದ್ ಮಾಡಿದ್ರು ಎರಡು ಲೈನ್ ಆಫ್ ಆಗುತ್ತೆ, ಮೂರನೇ ಲೈನ್ ಆಫ್ ಆಗಿರುವುದಿಲ್ಲ, ಇದು ಅವಘಡಕ್ಕೆ ಕಾರಣ ಆಗ್ತದೆ. ಮನೆಯಲ್ಲಾದ್ರೆ ಮೇನ್ ಸ್ವಿಚ್ ಅಲ್ಲಿ ಫೇಸ್ ನ್ಯೂಟ್ರಲ್ ಅಂತ ಸಿಂಗಲ್ ಫೇಸ್ ಇರುವಂತದ್ದು, ಅದರಲ್ಲಿ ಫೇಸ್ ಲೈನ್ ಶಾರ್ಟ್ ಮಾಡಿ ಕೊಟ್ಟೋಗಿರ್ತಾನೆ ಅಥವಾ ಫ್ಯೂಸ್ ಅನ್ನು ಶಾರ್ಟ್ ಮಾಡಿ ಕೊಟ್ಟೋಗಿದ್ರೆ ಇಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸ್ವಿಚ್ ಮಾತ್ರ ಇರೋದು. ಈಗ ಶಾಕ್ ಹೊಡೆದವನು ಆ ಸ್ವಿಚ್ ಹತ್ರ ಇದ್ರೆ ನಾವು ಅವನು ಮುಟ್ಟೋದು ಡೇಂಜರ್ ಆಗಿರ್ತದೆ. ಆಗ ಏನು ಮಾಡ್ಲಿಕ್ಕೆ, ಬಹಳ ಕಷ್ಟ ಇದೆ. ಅದರಿಂದಾಗಿ ಮನೆಯಲ್ಲಿರುವಂತ ಏನು ಈಗ ಹೇಳಿದೆ, ಟ್ರಿಪ್ಪರ್, ಅರ್ಥಿಂಗ್, ಫ್ಯೂಸು, ಇವುಗಳನ್ನೆಲ್ಲ ಆಳದ ತಕ್ಷಣಕ್ಕೆ ಹೊಸದಾಗಿ ಬದಲಾಯಿಸ್ಕೊಳ್ಬೇಕು. ಆ ಮಟ್ಟಿಗೆ ನಮ್ಮ ಸುರಕ್ಷತೆ ಇರ್ತದೆ, ಬೇರೆ ಯಾವುದೇ ಕಾರಣಗಳು ಇಲ್ಲ. ಅಲ್ಲಿ ಸುರಕ್ಷತೆಗೆ ಮೂರ್ನಾಲ್ಕು ವಿಷಯ ಹೇಳಿದ್ರಿ, ಒಂದು ಸ್ವಿಚ್, ಒಂದು ಫ್ಯೂಸ್, ಒಂದು ಟ್ರಿಪ್ಪರ್. ಸ್ವಿಚ್ ಏನು ಮಾಡ್ತದೆ? ಸ್ವಿಚ್ ಕೇವಲ ಫೇಸನ್ನು ಮಾತ್ರ ನಿಯಂತ್ರಿಸ್ತದೆ. ಅಂದರೆ ವಿದ್ಯುತ್ ಉಪಕರಣ ಹೋಗುವಂಥ ಫೇಸ್ ಅಂತ ಹೇಳ್ತೇವೆ, ಅಂದರೆ ನೀವು ಟೆಸ್ಟರ್ನಲ್ಲಿ ಲೈನ್ ಟೆಸ್ಟರನ್ನು ಹಿಡಿದಾಗ ಆ ಬಲ್ಬ್ ಉರಿತದಲ್ಲ, ಅದು ಉರಿದ್ರೆ ಅದು ಫೇಸ್ ಅಂತ ಗುರುತು ಹಿಡ್ತೇವೆ. ಉರಿಯದಿದ್ದರೆ ನೀವು ಅದನ್ನು ನ್ಯೂಟ್ರಲ್ ಅಂತ ತೀರ್ಮಾನಕ್ಕೆ ಬರಬೇಡಿ, ಅಥವಾ ಅರ್ಥಿಂಗ್ ಅಂತ ತೀರ್ಮಾನಕ್ಕೆ ಬರಬೇಡಿ. ಸ್ವಿಚ್ ಆಫ್ ಇದ್ದಾಗಲೂ ನಿಮಗೆ ಅಲ್ಲಿ ಏನು ಲೈನ್ ಸಾಕೆಟ್ನಲ್ಲಿ ಇಂಡಿಕೇಶನ್ ಬರುವುದಿಲ್ಲ, ಮತ್ತು ನೀವು ತೀರ್ಮಾನಕ್ಕೆ ಬಂದು ಇನ್ಯಾರು ಸ್ವಿಚ್ ಆನ್ ಮಾಡಿದಾಗ ಅದರಲ್ಲಿ ಫೇಸ್ ಬಂದರೆ ಶಾಕ್ ಹೊಡೆಯೋದು ಗ್ಯಾರಂಟಿ. ನೋಡಿಕೊಳ್ಳಿ, ಸಾಮಾನ್ಯವಾಗಿ ನೀವು ಒಂದು ಗುರುತು ಹಿಡೀಲಿಕ್ಕೆ ಭಾಳ ಸುಲಭ ಒಂದು ಐಡಿ ಹೇಳ್ತೇನೆ. ನೀವು ಮನೆಯಲ್ಲಿ ಸಾಕೆಟ್ ಏನಿದೆ, ನೀವು ಪ್ಲಗ್ ಅಂತ ಹೇಳ್ತೀರಲ್ಲ, ಅದರ ಬಲಬದಿಗೆ ಹಿಡಿದು ಟೆಸ್ಟ್ ಮಾಡುವಾಗ ನಿಮಗೆ ಫೇಸ್ ಇಂಡಿಕೇಶನ್ ಬರಬೇಕು. ಸ್ವಿಚ್ ಆಫ್ ಮಾಡಿದಾಗ ಆ ಇಂಡಿಕೇಶನ್ ಬಂದಾಗಬೇಕು. ಹಾಗಿದ್ರೆ ನಿಮ್ಮ ಮನೆ ವೈರಿಂಗ್ ಪರ್ಫೆಕ್ಟ್ ಆಗಿದೆ. ಅದರ ಬದಲಿಗೆ ಸಾಕೆಟ್ನ ಎಡಗಡೆಯಲ್ಲಿ ನಿಮಗೆ ಫೇಸ್ ಇಂಡಿಕೇಶನ್ ಬರ್ತಾ ಇದೆ ಅಂತಂದರೆ ವೈರಿಂಗ್ ಮಾಡಿದ ಎಲೆಕ್ಟ್ರಿಷಿಯನ್ ಅದು ದೋಷ ಇದೆ. ಅಥವಾ ಇನ್ನೂ ಕೆಲವು ಸಮಸ್ಯೆ ಬರುತ್ತೆ, ಈ ಸಾಧಾರಣ ಅಕ್ಟೋಬರ್, ನವಂಬರ್ ಮತ್ತು ಏಪ್ರಿಲ್ ಮೇ ಟೈಮಲ್ಲಿ ಲೈನ್ಮ್ಯಾನ್ಗಳು ಕೆಲವೊಮ್ಮೆ ಈ ತಂತಿಗೆ ತಗಲುವಂಥ ಎಲ್ಲ ಮರಗಳನ್ನು ಗಿಡಗಳನ್ನು ಕಡಿಲಿಕ್ಕೆ ಹೋಗ್ತಾರೆ. ಕೆಲವು ಸಂದರ್ಭದಲ್ಲಿ ಸಮಸ್ಯೆ ಆಗತ್ತಂತ ನಿಮ್ಮ ಮನೆಗೆ ಬಂದ ಸರ್ವಿಸ್ ವೈರ್ ಏನಿರ್ತದೆ ಅದನ್ನೆಲ್ಲ ತಪ್ಪಿಸಿ ಹೋಗಿರ್ತಾರೆ, ಸಂಜೆ ಜೋಡಿಸ್ತಾರೆ. ಆಗ ಅವರಿಗೇನು ಗೊಂದಲಾಗಿ ಫೇಸ್ ನ್ಯೂಟ್ರಲ್ ಉಲ್ಟಾ ಮಾಡಿದರೆ ಆ ಒಂದು ಸಮಸ್ಯೆ ಬರುತ್ತೆ. ಒಂದು ವೇಳೆ ಫೇಸ್ ನ್ಯೂಟ್ರಲ್ ಉಲ್ಟಾ ಬಂದಿದೆ, ನಿಮಗೆ ಶಾಕ್ ಕೊಡೋ ಸಾಧ್ಯತೆಯನ್ನು ಅಲ್ಲಿ ಕೂಡ ಪತ್ತೆ ಹಚ್ಚಲಿಕ್ಕೆ ಸುಲಭ. ಹೇಗೆ ಕೇಳಿದರೆ, ನೀವು ಅಲ್ಲಿ ಬಲಬದಿಯಲ್ಲಿ ಬಿಟ್ಟು ಎಡಗಡೆಯಲ್ಲಿ ಬರ್ತಾ ಇದ್ರೆ ಸ್ವಿಚ್ಚನ್ನು ಆನ್ ಆಫ್ ಮಾಡಿ ನೋಡಿ. ಸ್ವಿಚ್ಚನ್ನು ಆನ್ ಆಫ್ ಮಾಡಿದಾಗ ಫೇಸ್ ನಿಮಗೆ ಇಂಡಿಕೇಶನ್ ಅದರ ಪ್ರಕಾರ ಆನ್ ಆಫ್ ಆಗ್ತಾ ಇರಬೇಕು. ನಿರಂತರ ಬರ್ತಾ ಇದ್ರೆ ಅಲ್ಲಿ ಲೈನ್ ಫಾಲ್ಟ್ ಇದೆ, ಅದನ್ನು ನೀವು ಸರಿ ಮಾಡಿಸ್ಕೊಳ್ಬೇಕು. ಇದು ಸ್ವಿಚ್ಚಿನ ಒಂದು ಫ್ಯೂಸ್ ಇದ್ದು ಫ್ಯೂಸ್ ಸಾಧಾರಣ ಮಟ್ಟಿಗೆ ನಮ್ಮ ಜನರು ಅದರಲ್ಲಿ ಕೂಡ ಒಂದು ಶಾರ್ಟ್ಕಟ್ ಐಡಿಯಾನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇಸ್ತ್ರಿ ಹಾಕುವಾಗ ಫ್ಯೂಸ್ ಹೋಯ್ತು, ಅಥವಾ ಇನ್ಯಾವುದು ಉಪಕರಣ ಪಂಪ್ ಆನ್ ಮಾಡಿದಾಗ ಫ್ಯೂಸ್ ಹೋಯ್ತು, ತಕ್ಷಣಕ್ಕೆ ಏನು ಮಾಡ್ತಾರೆ, ನಿನ್ನ ಕಲಿಸ್ತೇನೆ ಬುದ್ಧಿ ಅಂತ ಹೇಳಿ ತೋರದು ಸರ್ಗೆ ತಂದು ಹಾಕಿಬಿಡ್ತಾರೆ. ನೋಡಿ ಸ್ವಾಮಿ, ಅದು ಫ್ಯೂಸ್ ಅಂತ ಹೇಳಿದರೆ ನಮ್ಮ ತಲೆಗೂದಲಷ್ಟು ಸಪರದ ತಂತಿ, ಅದಕ್ಕೆ ನಾವು ಕರೆಂಟ್ ರೇಟಿಂಗ್ ಇದೆ, ಆ್ಯಂಪ್ಸ್ ಅಂತ ಹೇಳ್ತೇವೆ ಇಂತಿಷ್ಟು. ಈಗ ನಿಮ್ಮ ಮನೆ ಬಳಕೆಯಲ್ಲಿ ತುಂಬ ಏನು ಕೆಪಾಸಿಟಿ ಇಲ್ಲದ್ರೆ 5 ಆ್ಯಂಪರ್ನ ಫ್ಯೂಸ್ ಅಷ್ಟೇ ಬಳಸಬೇಕು. ಅದು ನೀವು ಒಂದು ಸರಿಗೆಯನ್ನು ಬಳಸಿದರೆ ಅದು ಸಾಧಾರಣ ಮಟ್ಟಿಗೆ 100 ಆ್ಯಂಪರ್ಗಿಂತ ಜಾಸ್ತಿ, ಅಂದರೆ 20-30 ಪಟ್ಟು ಜಾಸ್ತಿ ಸಾಮರ್ಥ್ಯದ ಹಾಕಿರೋದ್ರಿಂದಾಗಿ ಅಲ್ಲಿ ಸುರಕ್ಷತೆ ಬದಲಿಗೆ ಅನಾಹುತನ ಸೃಷ್ಟಿ ನೀವು ಮಾಡ್ತೀರಿ. ಸಾಮಾನ್ಯವಾಗಿ ಫ್ಯೂಸ್ ಯಾವ ಥರ ಕೆಲಸ ಮಾಡ್ತದೆ? ಫ್ಯೂಸ್ ಸಾಧಾರಣ ಮಟ್ಟಿಗೆ ವಿದ್ಯುತ್ತನ್ನು ನಿಯಂತ್ರಿಸ್ತದೆ. ವಿದ್ಯುತ್ ಅಂದರೆ ನಾವು ವಿದ್ಯುತ್ತಲ್ಲಿ ಹೇಳಬೇಕಾದ್ರೆ ನಾವು ವೋಲ್ಟು, ಆ್ಯಂಪೇರು, ವ್ಯಾಟ್ಸ್ ಅಂತ ಹೇಳ್ತೇವೆ. ವೋಲ್ಟ್ ಅಂತ ಹೇಳುವಂಥ ಪ್ರೆಷರ್, ಒತ್ತಡ ಅಂತ ಹೇಳಿ. ಮನೆ ಬಳಕೆ ಬರುವಂಥದ್ದು ಸಾಧಾರಣ ಮಟ್ಟಿಗೆ 230 ವೋಲ್ಟ್ ಸಿಂಗಲ್ ಫೇಸ್. 3 ಫೇಸ್ ಆದರೆ ಸಾಧಾರಣ ಮಟ್ಟಿಗೆ 380-440 ವೋಲ್ಟ್ ಇರ್ತದೆ. 3 ಫೇಸ್ ಅಲ್ಲಂದರೆ ಈಗ ಮನೆ ಬಳಕೆದಾದ್ರೆ 230 ವೋಲ್ಟ್ ಇರುವಂಥದ್ದು. ಅಲ್ಲಿ ಫ್ಯೂಸ್ ಅಂತ ಹೇಳುವಂಥದ್ದು ಯಾವತ್ತು ಫೇಸಿಗೆ ಜೋಡಿಸ್ಕೊಂಡಿರ್ತದೆ, ನ್ಯೂಟ್ರಲ್ಗೆ ಜೋಡಿಸ್ಕೊಂಡಿರುವುದಿಲ್ಲ. ಈಗ ಏನಾದರೂ ಅನಾಹುತ ಆದಾಗ ಆ ಕರೆಂಟನ್ನು ಮಿತಿ ಮೀರಿದ್ರೆ, ಉದಾಹರಣೆ ನೀವು ಮನೆಯಲ್ಲಿ ಆಟೋಮೆಟಿಕ್ ಇಸ್ತ್ರಿ ಬಿಟ್ಟಿಗೆ ಬಳಸ್ತಾ ಇದ್ದೀರಿ, ಅದರದ್ದು ಅವರೇಜ್ ರೇಟಿಂಗ್ 4 ಆ್ಯಂಪರ್ ಎಳಿಬೇಕು. ಅದೇ ಹೊತ್ತಿಗೆ ನೀವು ಟಿ ವಿ ಆನ್ ಮಾಡಿದ್ರಿ, ಪಂಪ್ ಆನ್ ಮಾಡಿದ್ರಿ, ಇನ್ನು ಗೀಸರ್ ಆನ್ ಮಾಡಿದ್ರೆ ಅದನ್ನು ತಡ್ಕೊಳ್ಲಿಕ್ಕಾಗುತ್ತೆ, ಫ್ಯೂಸ್ ಸುಟ್ಟೋಗ್ತದೆ. ಯಾಕಂದ್ರೆ ಅದರ ಮಿತಿ 5 ಆಂಪರ್ ನೀವು ಹಾಕಿದ್ದು ವೈರ್ ಅಥವಾ 10 ಆಂಪರ್ ಹಾಕಿದ್ರೆ. ನಾನಾಗಲೇ ಹೇಳಿದ್ದೆ ನೀವು ಸರಿ ಹಾಕಿದ್ರೆ 100 ಆಂಪರ್ ವರೆಗೆ ಏನಾಗುದಿಲ್ಲ, ಅನಾಹುತ ಆದ್ಮೇಲೆ ಸುಟ್ಟು ಹೋದ್ಮೇಲೆ ಎಲ್ಲ ಕಂಟ್ರೋಲ್ ಮಾಡಿ ಹೊರಡ್ತದೆ, ಆಗುದಿಲ್ಲ. ಆದ್ರೂ ಕೂಡ ಇಡೀ ವೈರಿಂಗ್ ಸುಟ್ಟೋಗೋ ಸಾಧ್ಯ ಇರ್ತದೆ. ಇಲ್ಲಿ ಒಂದು ಮಾತು ಹೇಳ್ತೇನೆ, ನೀವು ಒಂದೇ ಕಾಲಕ್ಕೆ ಎಲ್ಲ ಉಪಕರಣಗಳನ್ನು ಆನ್ ಮಾಡಿದ್ರು ಕೂಡ ಸಮಸ್ಯೆ. ಸಮಸ್ಯೆ ಎರಡು ರೀತಿಯಲ್ಲಿದೆ, ಒಂದು ಡಿಪಾರ್ಟ್ಮೆಂಟಿಂದ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಒಂದು ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದರಿಂದಾಗಿ ಫ್ಯೂಸ್ ವೈರ್ ಹಾಕಬೇಕು. ಡಿಪಾರ್ಟ್ಮೆಂಟಿಂದ ಏನು ಸಮಸ್ಯೆ ಅಂದರೆ, ನಿಮ್ಮ ಮನೆಗಳಲ್ಲಿ ಬಹಳಷ್ಟು ಉಪಕರಣ, ಇವತ್ತು ಎಲ್ರಿಗೂ ಎಲ್ಲ ಅಲ್ಲಿ ಶ್ರೀಮಂತ ಬಡವ ಅಂತ ಹೇಳ್ಕೊಂಡಿಲ್ಲ. ಮೊದಲೆಲ್ಲ ಏನಾಗಿದೆ, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಗ್ರೈಂಡರು, ಮಿಕ್ಸಿ ಎಲ್ಲದ್ರೆ ಅದಕ್ಕೆ ನಾವು ಏಜ್ ಪಾಯಿಂಟ್ ಕಡ್ಡಾಯ ಮಾಡಬೇಕು, ಅದಕ್ಕೆ ಎಕ್ಸ್ಟ್ರಾ ಕಟ್ಟಬೇಕಿತ್ತು. ಈಗೇನಿಲ್ಲ, ನೀವೊಂದು ಮನೆಯಲ್ಲಿ ಸ್ಯಾಂಕ್ಷನ್ ಲೋಡ್ ಅಂತ ಹೇಳ್ಕೊಂಡು 2 ಕಿಲೋವ್ಯಾಟ್ ಮಾಡ್ಕೊಂಡ್ರೆ ಎಲ್ಲ ಅದರಲ್ಲೇ ಬಂದುಬಿಡ್ತು. ಆದರೆ ಈಗ ಕೆಲವರು ಎ ಸಿ ಹಾಕೊಳ್ಳಿಕ್ಕೆ ಹೋಗ್ತಿದ್ದಾರೆ. ಈ ಎ ಸಿ ಹಾಕ್ಲಿಕ್ಕೆ ಹೋಗುವಾಗ ಹಳೆ ಮಾದರಿ ಎ ಸಿಗಳನ್ನು ಹಾಕಿದ್ರೆ ನಿಮ್ಮದು ಮನೆಯ ಸ್ಯಾಂಕ್ಷನ್ ನೋಡಿ 2 ಕಿಲೋವ್ಯಾಟ್ ಏನಾದರೂ ಇದ್ರೆ ಡಿಪಾರ್ಟ್ಮೆಂಟಿಂದ ಎಕ್ಸ್ಟ್ರಾ ಪೆನಾಲ್ಟಿ ಬರ್ತದೆ, ದಂಡ ವಿಧಿಸ್ಕೊಂಡು ಬಿಲ್ ಬರ್ತದೆ. ಆಮೇಲೆ ಅವರು ನಿಮಗೆ ನೋಟಿಸ್ ಕಳಿಸ್ತಾರೆ, ನಿಮ್ಮ ಸ್ಯಾಂಕ್ಷನ್ ಲೋಡ್ ಅಧಿಕವಾಗಿದೆ, ನೀವು ಪುನಃ ಹೆಚ್ಚುವರಿ ಲೋಡ್ ತಗೊಳ್ಳಿ, ಪುನಃ ಅದಕ್ಕೆ ನಾವು ಕಟ್ಟಬೇಕು. ಅದರಿಂದಾಗಿ ಇಲ್ಲಿ ಹಲವಾರು ಹೊಸ ನಮೂನೆ ಯಂತ್ರಗಳನ್ನು ಉಪಕರಣಗಳು ಬಳಸಿದರೆ ಇದೆಲ್ಲ ಪೆನಾಲ್ಟಿಗಳಿಂದ ತಪ್ಪಿಸ್ಬೋದು, ಮತ್ತು ಈ ಸುರಕ್ಷಿತ ಸಾಧನಗಳು ಬಳಸಿದರೆ ಕೆಲ ಅನಾಹುತಗಳನ್ನು ತಪ್ಪಿಸ್ಬೋದು. ನೀವು ಇದರ ಜೊತೆ ಒಂದು ಟ್ರಿಪ್ಪರ್ ಬಗ್ಗೆ ಮಾತಾಡಿದ್ರಿ, ಟ್ರಿಪ್ಪರ್ ಏನು ಮಾಡ್ತದೆ, ಈ ಫ್ಯೂಸ್ ಇರುವಾಗ ಈ ಟ್ರಿಪ್ಪರ್ ಬೇಕಾ? ಟ್ರಿಪ್ಪರ್ ಅಂತ ಹೇಳುವಂಥದ್ದು ಇದು ಸಾಧಾರಣ ಒಂದು 40 ವರ್ಷ ಹಿಂದಿನ ಬೆಳವಣಿಗೆ. ಮುಂಚೆ ಎಲ್ಲ ಟ್ರಿಪ್ಪರ್ ಇರಲಿಲ್ಲ, 85ರ ನಂತರದಿಂದ ಇದನ್ನು ಬಳಸಿದ್ದಾರೆ. ಟ್ರಿಪ್ಪರ್ ಮೂಲತಃ ಸ್ವಯಂಚಾಲಿತವಾಗಿ ಫ್ಯೂಸ್ನ ರೀತಿಯದ್ದೇ ಕೆಲಸ ಮಾಡ್ತದೆ. ಅದು ಬಯೋಮೆಟಾಲಿಕ್ ಅಂತ ಒಂದು ವಸ್ತು ಇದೆ, ಅದಕ್ಕೆ ಮಿತಿ ಇದೆ, ಅದು ಕೂಡ ಆ್ಯಂಪರ್ ರೇಟಿಂಗ್. ನೀವು ಅದರ ಟ್ರಿಪ್ಪರ್ನ ಮೇಲೆ ನೋಡಿದರೆ C6, C10, C16, C20 ಈಗೆಲ್ಲ ಬರ್ಕೊಂಡಿದೆ. ಅಂದರೆ ಅದರ ಮಿತಿ ಅಲ್ಲಿ ಇಂಗ್ಲೀಷ್ ಅಕ್ಷರ ಬೇರೆ ಬೇರೆ ಇರ್ತದೆ, C, D, Z ಎಲ್ಲ ಬರ್ತದೆ, K ಅಂತೆಲ್ಲ ಬರ್ತದೆ. ನಾವು ಅದರ ಬಗ್ಗೆ ಮಾತಾಡೋದು ಬೇಡ. ಅಲ್ಲಿ ಆ ಮಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ಅದು ಕರೆಂಟ್ ಎಷ್ಟನ್ನು ಅಲೋ ಮಾಡ್ತದೆ ತನ್ನ ಮೂಲಕ, ಅದು ವೋಲ್ಟನ್ನು ಜಾಸ್ತಿ ಇದು ಮಾಡ್ತದೆ, 230 1000ಗಿಂತಲೂ ಮೇಲೆ ಇದು ಮಾಡುತ್ತೆ. ಆದರೆ ಆ್ಯಂಪರ್ ಮಾತ್ರ ಮಿತಿ ಮೀರಿದ್ರೆ ಸ್ವಯಂ ಚಾಲಿತಕ್ಕೆ ಆಫ್ ಆಗ್ತದೆ, ಆದ್ರೆ ಆನ್ ಆಗುದಿಲ್ಲ, ನೀವು ಪುನಃ ಹೋಗಿ ಆನ್ ಮಾಡ್ಬೇಕು. ಇದು ಕೂಡ ಒಂದು ರೀತಿಯಲ್ಲಿ ಸುರಕ್ಷತೆ, ಅಂದ್ರೆ ಏನಾದ್ರೂ ಅನಾಹುತ ಆದ್ರೆ ತಕ್ಷಣಕ್ಕೆ ಅದು ಬಂದ್ ಮಾಡಿದ ಮೇಲೆ ನಮ್ಗೆ ಶಾಕ್ ಹೊಡಿಯೋದನ್ನು ನಿಲ್ಸಿತ್ತಲ್ಲ, ಅದರಿಂದ ಸುರಕ್ಷಿತ ಸಾಧನ ಹೇಳುವುದು. ಸಾಮಾನ್ಯವಾಗಿ ಈ ಕರೆಂಟ್ ಹೆಚ್ಚು ಕಮ್ಮಿ ಆಗುದು ಯಾವಾಗ? ವ್ಯತ್ಯಾಸ ಆಗೋದು ಅದು ಸದರ ಮಟ್ಟಿಗೆ ನಮ್ಮ ಇಲಾಖೆಯವರನ್ನು ಕೇಳಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ ಅಂತ ಇದೆ, ನಮ್ಮ ರೋಡ್ ಸೈಡಲ್ಲ ಅಥವಾ ರಸ್ತೆ ಬದಿಯೆಲ್ಲ ಟ್ರಾನ್ಸ್ಫಾರ್ಮರ್ ಇರ್ತದೆ. ಅದರ ಸದರ ಮಟ್ಟಿಗೆ ಆಯಿಲ್ ಕೂಲ್ಡ್, ಏರ್ ಕೂಲ್ಡ್ ಅಂತ ಎರಡು ನಮೂನೆ ಇರ್ತದೆ. ಆದರೆ ನಮ್ಮ ಈ ಚಕಡಲ್ಲಿ ಹೆಚ್ಚಾಗಿ ಆಯಿಲ್ ಕೂಲ್ಡೇ ಬರ್ತದೆ. ಅದರಲ್ಲಿ ಆಯಿಲ್ನ ಸಾಂದ್ರತೆ ಕಮ್ಮಿ ಆದಾಗ ಟ್ರಾನ್ಸ್ಫಾರ್ಮರ್ ಬಿಸಿ ಆಗುತ್ತೆ, ವ್ಯತ್ಯಾಸ ಕೊಡ್ತದೆ. ಆಮೇಲೆ ಪವರ್ ಹೌಸ್ನಿಂದ ಕೂಡ ಬರೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ವ್ಯತ್ಯಾಸ ಬರ್ತದೆ. ಈಗ ಈ ರೀತಿಯ ಒಂದು ವೇರಿಯೇಷನ್ ಇದ್ದರೆ ನಾವು ಏನು ಮಾಡಬೇಕಾಗುತ್ತೆ? ವೇರಿಯೇಷನ್ ಪದೇ ಪದೇ ಬರ್ತಾಯಿದ್ರೆ ನೀವು ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅದನ್ನು ಸರಿ ಮಾಡಲಿಕ್ಕೆ ಹೇಳಬೇಕಾಗತ್ತೆ. ಆದರೆ ನಮ್ಮ ಜನರು ಸಾಧಾರಣಿಗೆ ಟಿ ವಿ ಫ್ರಿಜ್ಗಳಿಗೆ ಸ್ಟೆಬಿಲೈಸರ್ ಅಂತ ಬಳಸ್ತಾರೆ. ಸ್ಟೆಬಿಲೈಸರ್ ಪೂರ್ಣ ರೀತಿ ಸುರಕ್ಷಿತ ಕೊಡತ್ತಂತ ಹೇಳಿಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನೋಡಿದ್ರೆ ಅಂಗರಕ್ಷಕರೇ ನಮ್ಮ ಒಂದು ಪ್ರಧಾನಿಯನ್ನು ಏನು ಮರ್ಡರ್ ಮಾಡಿದ್ರು, ಅದೇ ರೀತಿಯ ಕತೆ ಈ ಸ್ಟೆಬಿಲೈಸರ್ಗಳದ್ದು. ಹೇಗೆ ಹೇಳಿದ್ರೆ, ನಾವು ಬಳಸೋದೇ ಫ್ರಿಜ್ ಮತ್ತು ಟಿ ವಿಯನ್ನು ಸುರಕ್ಷತೆಗಾಗಿ ಸ್ಟೆಬಿಲೈಸರ್ ಬಳಸ್ತೇವೆ. ಕೆಲವೊಮ್ಮೆ ಈ ಸ್ಟೆಬಿಲೈಸರೇ ಲೆಕ್ಕಕ್ಕಿಂತ ಜಾಸ್ತಿ ವಿದ್ಯುತ್ತನ್ನು ಕೊಟ್ಟು ನಿಮ್ಮ ಉಪಕರಣವನ್ನು ಹಾಳು ಮಾಡಿಬಿಡ್ತವೆ. ಅದರಿಂದ ಪೂರ್ಣವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಸ್ಟೆಬಿಲೈಸರ್ಗಳು ಬೇರೆ ಬೇರೆ ಇದೆ. ಈಗ UPS ಅಂತ ನಾವು ಬಳಸ್ತೀವಿ ಕಂಪ್ಯೂಟರ್ಗಳಲ್ಲಿ, ಅದು ಕೂಡ ಒಂದು ಸ್ಟೆಬಿಲೈಸರ್ ರೀತಿಯಲ್ಲಿ ಕೆಲಸ ಮಾಡ್ತದೆ, ಇನ್ವರ್ಟರ್ ರೀತಿಯನ್ನು ಕೆಲಸ ಮಾಡ್ತದೆ, ವಿದ್ಯುತ್ತನ್ನು ಏರಿಳಿತವನ್ನು ಸರಿಯಾಗಿ ಮಾಡಿಕೊಡುವಂಥ ಕೆಲಸ ಮಾಡ್ತದೆ. ಸಾಮಾನ್ಯವಾಗಿ ಇತ್ತೀಚೆಗೆ ಹಳ್ಳಿಗಳಲ್ಲೆಲ್ಲ ಕರೆಂಟ್ ಹೋಗಿ ಬರುವಂಥದ್ದು ತುಂಬ ಗಂಟೆಗಟ್ಟಲೆ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬದಲಿಯಾಗಿ ನಾವೀಗ ಇನ್ವರ್ಟರ್ಗಳನ್ನು ಕೂಡ ಉಪಯೋಗಿಸ್ತೇವೆ. ಆ ಇನ್ವರ್ಟರ್ಗಳನ್ನು ಬಳಸುವಾಗ ಏನಾದರೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ? ಇನ್ವರ್ಟರ್ ಇವತ್ತಿನ ದಿವಸದಲ್ಲಿ ತುಂಬ ವೆರೈಟಿಯಲ್ಲಿ ಸಿಗ್ತದೆ. ಇನ್ವರ್ಟರ್ ಬಳಸಿದ್ರು ಕೂಡ ಅಲ್ಲಿ ವಿದ್ಯುತ್ ಖರ್ಚು ಸರಿ ತಿಂತ ಇರುವುದನ್ನು ಗಮನಿಸಬೇಕು. ವಿದ್ಯುತ್ ಅದರಲ್ಲಿ ಏನಾದರೆ ಫಾಲ್ಟ್ ಬಂದರೆ ನಿಮಗೆ ಬಿಲ್ ಕಂಡಾಬಟ್ಟೆ ಬರಲಿಕ್ಕೆ ಶುರು ಆಗ್ತದೆ. ಬ್ಯಾಟ್ರಿದ ಫಾಲ್ಟ್ ಬಂದರೂ, ಇನ್ವರ್ಟರ್ ಫಾಲ್ಟ್ ಬಂದರೂ ಅದು ಅಧಿಕವಾಗಿ ವಿದ್ಯುತ್ ಖರ್ಚು ಮಾಡೋ ಕಾರಣಕ್ಕೆ ಬರುತ್ತೆ. ಇನ್ವರ್ಟರ್ ಬಳಸಬೇಕಂತಂದರೆ ಇಲ್ಲಿ ವ್ಯವಸ್ಥೆಗಳು ಹಲವಾರಿವೆ. ಈಗ ಸರ್ಕಾರವೇ ಸೂರ್ಯ ಯೋಜನೆ ಅಂತ ಒಂದು ತಂದಿದೆ. ಅದರ ಪ್ರಕಾರಕ್ಕೆ ಮನೆಯಲ್ಲಿ ವಿದ್ಯುತ್ತನ್ನು ನೀವು ಉತ್ಪತ್ತಿ ಮಾಡಿಕೊಂಡು ಮಿಗತೆಯನ್ನು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಕೊಡ್ಬೋದು, ಹಣ ಗಳಿಸ್ಬೋದು ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಕಡಿಮೆ ಖರ್ಚಿನದಲ್ಲ, ಜನಸಾಮಾನ್ಯರಿಗೆ ಆಗುವಂಥದ್ದು ಕಷ್ಟ. ಬಳಸಿಕೊಳ್ಳಿಕ್ಕೆ. ಈಗ ಸ್ವಲ್ಪ ಅದಕ್ಕೆ ರೇಟ್ ಕೂಡ ತುಂಬಾ ಜಾಸ್ತಿನೇ ಇದೆ, ಕಡಿಮೆ ಮಾಡಿದ್ದಾರೆ. ಮುಂಚೆಲ್ಲ ಒಂದು ವ್ಯಾಟಿಗೆ 300-500 ರೂಪಾಯಿ ಇತ್ತು, ಈಗ ಅದು 55 ರೂಪಾಯಿ ಲೆಕ್ಕಕ್ಕೆ ಬಂದಿದೆ. ಆದ್ರೂ ಜನಸಾಮಾನ್ಯರಿಗೆ ಸಿಗುವ ಮಟ್ಟದಲ್ಲಿ ಮುಟ್ಟಲಿಲ್ಲ. ಈಗ ಉದಾಹರಣೆಗೆ ಸೂರ್ಯಯೋಜನೆಯಲ್ಲಿ ಸಾಧಾರಣ 78,000 ಏನು ಅನುದಾನ ಸಬ್ಸಿಡಿ ಸಿಗ್ತದೆ, ಆದ್ರೆ ಅದನ್ನ ಅನುಷ್ಠಾನಗೊಳಿಸಬೇಕಾದ್ರೆ 2,00,000 ಮೇಲೆ ಖರ್ಚು ಮಾಡಬೇಕು. ಇದು ಸಾಮಾನ್ಯರಿಗೆ ಇಟ್ಟುಕೊಂತದಲ್ಲ. ಸಾಮಾನ್ಯರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಸಣ್ಣ ಮಟ್ಟಿನ ಇನ್ವರ್ಟರ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬಹುದು, ಸೋಲಾರ್ಗೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರೆ ಒಂದು ಸಲಕ್ಕೆ ಖರ್ಚು ಜಾಸ್ತಿ ಬರ್ಬೋದು, ಸ್ವಲ್ಪ ಉಳಿತಾಯ. ಸೋಲಾರ್ ಯಾವ್ದ್ರಲ್ಲೆಲ್ಲ ಮಾಡ್ಕೊಳ್ಬಹುದು? ಸೋಲಾರ್ ಬಿಸಿನೀರ್ ಈಗ ಗೀಸರ್ ಬಳಸ್ತಾ ಇದ್ದಾರೆ ಕೆಲವರು. ವಿದ್ಯುತ್ ಉಳತೆ ಮಟ್ಟಿಗೆ ಹೇಳ್ಬೇಕಾದ್ರೆ ನೀವು ಗೀಸರ್ ಬದಲಿಗೆ ಸೋಲಾರ್ನದ್ದು ಬಳಸ್ಬೋದು ಬಿಸಿನೀರದ್ದು. ಇಲ್ಲಿ 100 ಲೀಟರ್, 150 ಲೀಟರ್, 200 ಲೀಟರ್ನದ್ದು ಬರ್ತದೆ. ನಾವು ಅಲ್ಲಿ ಬಳಸುವಾಗ ಒಂದು ಸ್ವಲ್ಪ ಜಾಗ್ರತೆ ವಹಿಸಬೇಕಾದ್ದು ಏನು ಕೇಳಿದ್ರೆ, ಗೀಸರನ್ನು ಬಳಸಿದರೆ ದೇಶಕ್ಕೂ ನಷ್ಟವೇ, ವಿದ್ಯುತ್ ಅಧಿಕ ಖರ್ಚು ಮಾಡ್ತದೆ. ಯಾಕಂದರೆ ನಮ್ಮ ಗೀಸರ್ ಅಂತ ಹೇಳೋದು ಮಿನಿಮಮ್ 1.5 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ ಅವ್ರಿಗೆ ಇರ್ತದೆ. ಅಷ್ಟು ಸಾಮರ್ಥ್ಯವನ್ನು ನಾವು ಇಲ್ಲಿ ಉಚಿತವಾಗಿ ಧರ್ಮಾರ್ಥ ಅಂತ ಹೇಳ್ಬೋದು. ಒಟ್ಟಾರೆ ನಾವು ಈಗ ಒಂದು 100 ಲೀಟ್ರಿನ ಸೋಲಾರಿಗೆ ವಾಟರ್ ಹೀಟರ್ಗೆ ಸಾಧಾರಣ ಮಟ್ಟಿಗೆ ಅವರೇಜ್ 25,000 ಒಳಗೆ ಖರ್ಚು ಮಾಡಿದರೆ ಒಂದು 25 ವರ್ಷದವರೆಗೂ ಬರ್ತದೆ. ಅಂದರೆ ವರ್ಷಕ್ಕೆ 1,000 ಖರ್ಚಾದಾಗೂ ಆಗಲಿಲ್ಲ. ಕೆಲವರು ಹೇಳ್ತಾರೆ ಸೋಲಾರ್ನದ್ದೇ ಅಂತ, ನಮ್ಮ ಮಳೆಗಾಲಕ್ಕೆ ಬೇಕಾದಾಗ ಇಲ್ಲ, ಬಿಸಿನೀರು ಇರುವುದಿಲ್ಲ. ಇದು ಪೂರ್ಣ ಸತ್ಯ ಅಲ್ಲ. ಇದರಲ್ಲಿ ಸಾಧಾರಣ ಮಟ್ಟಿಗೆ ಮಳೆಗಾಲದ ಒಂದು 2-3 ವಾರ ಅಥವಾ 1 ತಿಂಗಳಷ್ಟು ಮಾತ್ರ ನಮಗೆ ತಣ್ಣೀರು ಸಿಗ್ಬೋದು, ಬಿಟ್ಟರೆ ಉಳಿದಾಗೆ ಸಾಧಾರಣ ಬಿಸಿಲು ಅಥವಾ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಬಿಸಿನೀರು ಸಿಗ್ತದೆ. ಇದು ನನ್ನ ಸ್ವಂತ ಅನುಭವ. ಈಗ ಈ ಇಲೆಕ್ಟ್ರಿಕಲ್ ಅಥವಾ ವಿದ್ಯುತ್ ಶಕ್ತಿ ಚಾಲಿತ ಉಪಕರಣ ಬಳಸುವಾಗ ಏನು ಗಮನ ತಗೊಳ್ಬೇಕು? ಸಾಧಾರಣವಾಗಿ ವಿದ್ಯುತ್ ಉಪಕರಣ ಬಳಸೋದ್ರೆ ವೈರಿಂಗ್ನ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು. ಉದಾಹರಣೆ ನಮ್ಮ ಕೃಷಿಕರದ್ದು ಏನು ಸಮಸ್ಯೆ ಕೇಳಿದ್ರೆ, ಅಲ್ಲಿ ಕೆಲವೊಮ್ಮೆ ಅವರು ಪಂಪ್ ಬದಲಿಸುವಂತ ಸಾಧ್ಯತೆ ಇರ್ತದೆ, ಅಥವಾ ಮನೆಯಲ್ಲಿ ಕೂಡ ಪಂಪ್ ಬದಲಿಸುವಾಗ ಅಲ್ಲಿ ವೈರಿಂಗ್ ಯಾವ ಮಟ್ಟ ಅದನ್ನು ತಡ್ಕೊಳ್ಳುವಂತ ಸಾಮರ್ಥ್ಯದಲ್ಲಿ ಇದೆಯನ್ನು ನೋಡ್ಕೊಳ್ಬೇಕು. ಈಗ ಸಾಧಾರಣ ಮಟ್ಟಿಗೆ ಮನೆಯಲ್ಲಿ 1/2 HP, 1 HP, 1.5 HP ಅಂತ ಹೇಳ್ತವೆ, ಸಿಂಗಲ್ ಫೇಸಲ್ಲೇ ಬರ್ತದೆ. ಕೆಲವರು ಅದನ್ನು 2 HP ಅಂತ ಹೇಳ್ತಾರೆ, ಮೂಲತದ್ದು 1.5 HP. ಇವುಗಳಿಗೆ ಒಂದು ನಿರ್ದಿಷ್ಟ ಸಾಮರ್ಥ್ಯ ಇದೆ. ಈಗ 1/2 HP ಅಂದರೆ 3 ಆ್ಯಂಪರ್ ಹೇಳುತ್ತದೆ, 1 HP ಅಂದರೆ 6 ಆ್ಯಂಪರ್ ಹೇಳುತ್ತದೆ. ಅದಕ್ಕೆ ಸಾಧಾರಣ ಮನೆ ವೈರಿಂಗ್ ಓಕೆ ಆಗುತ್ತದೆ. ಆದರೆ ಅಲ್ಲಿ 1 HP ಬಳಸುವಾಗ ಅದು ಒಂದೇ 6 ಆ್ಯಂಪರ್ ಎಳೆಯುವ ಕಾರಣಕ್ಕೆ ನಮ್ಮ ಮನೆಯ ವೈರಿಂಗ್ ಲಿಮಿಟೇಷನ್ 5 ಆ್ಯಂಪರ್ ಜಾಸ್ತಿ ಎಳಿತದೆ, ಇಲ್ಲ ಅಂತಲ್ಲ, ಆದರೆ ಸುರಕ್ಷತೆ ಮಟ್ಟಿಗೆ ನಾವು ಅದನ್ನು ಆ ಮಿತಿಗೆ ಇಟ್ಟಿರ್ತೇವೆ. ಆದರೆ ನಿರಂತರ ಮಾಡಿದಾಗ ವೈರ್ನಲ್ಲಿ ಬಿಸಿ ತಣ್ಣಗೆ ಟೆಂಪರ್ ಬಂದು ವೈರ್ ಬೇಗ ಹಾಳಾಗಿ ಹೋಗುತ್ತೆ. ಅಂದರೆ ವೈರಿಂಗ್ ನಾವು ಸಾಧಾರಣ ವೈರಿಂಗ್ ಮಾಡಿ ಒಂದು 15-20 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿದರೆ ಅದು 10 ವರ್ಷ ಬಾಳಿಕೆ ಬರೋದ ಸ್ಥಿತಿಗೆ ಹೋಗ್ತದೆ. ಅದಕ್ಕೆ ಬೆಸ್ಟ್ ಅಂತ ಹೇಳಿದರೆ ನೀವು ಬಳಸುವಂಥ ಯಂತ್ರ ಯಾವುದು, ಅದಕ್ಕೆ ಎಷ್ಟು ಸಾಮರ್ಥ್ಯ ಬೇಕಾಗುತ್ತೆ, ಅದರ ಪ್ರಮಾಣಕ್ಕೆ ತಕ್ಕಂತೆ ವೈರ್ ಬರಬೇಕು. ಈಗ ವೈರ್ನಲ್ಲಿ ಮುಂಚೆಲ್ಲ 118, 320, 722 ಇತ್ತು, ಈಗ ಅದನ್ನು 1 mm, 1.5, 2.5, 4 mm. ಈಗ ಮನೆಯಲ್ಲಿ AC ಉಪಕರಣಗಳು ಅಂದರೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್ನು, ಈ 1 HP ಮೋಟ್ರ್ ಇವುಗಳೆಲ್ಲ ಬಳಸಿದ್ರೆ ಕಡಿಮೆ ಅಂದರೆ 1.5 mm ವೈರನ್ನ ಬಳಸಿದ್ದೇ ವೈರಿಂಗ್ ಇರಬೇಕು. ಆಮೇಲೆ AC ಬಳಸ್ತಿರೋದ್ರೆ ಕನಿಷ್ಠ ಪಕ್ಷ 4 mm ವೈರ್ ಬಳಸಬೇಕು. AC ಇರ್ಬೋದು ಅಥವಾ ತಸಮನ ಗೀಸರ್ ಎಲ್ಲ ಬಳಸಿದ್ರೆ ಮಿನಿಮಮ್ 4 mm, 6 mm ಬಳಸಿದ್ರೆ ಒಳ್ಳೆಯದು. ಬಳಸಿದ್ರೆ ಬಾಳಿಕೆ ತುಂಬ ಬರ್ತದೆ, ಯಾವುದೇ ರೀತಿ ಸುಟ್ಟು ಸಮಸ್ಯೆ ಸೃಷ್ಟಿ ಮಾಡುವುದಿಲ್ಲ. ಈ ಎಲೆಕ್ಟ್ರಿಕಲಲ್ಲಿ ಒಂದು ತೊಂದರೆ ಅಂತ ಏನಾದರೂ ಸುಟ್ಟು ಕೊಡಲೇ ಎಂಥ ಸಮಸ್ಯೆ, ಉಪಕರಣದ ಸಮಸ್ಯೆ, ವೈರಿಂಗ್ನ ಸಮಸ್ಯೆ, ಕನ್ಫ್ಯೂಷನ್ ಬಿಡ್ತದೆ. ಇಲ್ಲಿ ವೈರಿಂಗ್ನಲ್ಲಿ ಬಳಸಿದ ತೀರ ಕಡಿಮೆ ಸಾಮರ್ಥ್ಯದಾದರೆ ವೈರ್ ಸ್ವಯಂ ಸುಟ್ಟೋಗಿರ್ತದೆ, ಉಪಕರಣ ದೋಷ ಆಗಿರುವುದಿಲ್ಲ, ಆದರೆ ಬಂದವರಿಗೆ ಅದು ಹುಡುಕಲಿಕ್ಕೆ ಸುಮಾರು ಹೊತ್ತು ಹೋಗ್ತದೆ. ಅದಕ್ಕೆ ವೈರಿಂಗ್ ಸುಭದ್ರ ಆಗಿರಬೇಕು, ಆಗ ಉಪಕರಣ ದೋಷ ಮಾತ್ರ ನಮಗೆ ಹುಡುಕ್ಲಿಕ್ಕೆ ಭಾಳ ಸುಲಭ ಆಗ್ತದೆ. ಇದು ವೈರಿಂಗ್ನ ಬಗ್ಗೆ ಆಯಿತು. ಬಳಸುವಾಗ ಏನು ನಾವು ಗಮನ ಬಳಸುವಾಗ ನಾವು ವಿದ್ಯುತ್ ಉಳಿತಾಯದ ಬಗ್ಗೆ ಕೂಡ ಮಾತಾಡ್ಬೋದು. ಹೇಗೆ ಕೇಳಿದರೆ, ನಮ್ಮ ಜನರು ಕೆಲವೊಮ್ಮೆ ಏನಾಗುತ್ತೆ, ಆಚೆ ಮನೆಯವರದ್ದು ಉಪಕರಣ ತಂದಿದರೆ ನಾವು ಅದಕ್ಕಿಂತ ದೊಡ್ಡದು ತರಬೇಕಂತ ಇರ್ತದೆ. ನನ್ನ ಅಭಿಪ್ರಾಯ ಪ್ರಕಾರ ಯಾವುದೇ ಆಗಲಿ ನಮ್ಮ ಉಪಯೋಗಕ್ಕೆ ತಕ್ಕ ಹಾಗೆ ಇರಬೇಕು. ನಮಗೆ ಬಟನ್ ಫೋನೇ ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲದಾಗ ಈಗ ಐಫೋನ್ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಮಗೆ ಫೋನ್ ಮಾಡಲಿಕ್ಕೆ ಮಾತ್ರ ಇರುವುದಿದ್ದರೆ ಅದು ಬಿಟ್ಟು ಬೇರೇನು ಗೊತ್ತಿಲ್ಲದಾಗ ನಾವು ಅದು ತೊಗೊಳ್ಳೋದ್ರ ಅರ್ಥವಿಲ್ಲ. ಹಾಗೆ ಮನೆಯಲ್ಲಿ ಸಣ್ಣ ಕೋಣೆ ಇದೆ, ಸಾಧಾರಣ ಮಟ್ಟಿಗೆ ನನಗೆ 50-inch ಟಿ ವಿ ಬೇಕಂತ ಹೇಳಿದರೆ ಅದಕ್ಕೂ ಅರ್ಥ ಇಲ್ಲ, ಅದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ನಮ್ಮ ಅವಶ್ಯಕತೆ ತಕ್ಕಂತೆ ಉಪಕರಣ ತಗೊಳ್ಬೇಕು. ಆಮೇಲೆ ಅಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಈಗ ಬಲ್ಬ್ ನಾವು ಬಳಸುವಂಥದ್ದು, ಮುಂಚೆ ಎಲ್ಲ ಫಿಲಮೆಂಟ್ ಬಲ್ಬ್ ಅಂತ ಹೇಳ್ತೇವೆ, ಅದು ತುಂಬ ವಿದ್ಯುತ್ ಬಳಸ್ತದೆ. ಸಾಧಾರಣ 60 ವ್ಯಾಟ್, ನಮಗೆ ಒಳ್ಳೆ ಬೆಳಕು ಬೇಕಾದರೆ 60-100 ವ್ಯಾಟ್ಸ್ ಬಲ್ಬ್ ಯೂಸ್ ಮಾಡಬೇಕು. ಅದರ ಜಾಗದಲ್ಲಿ LED ಬಂದಿದೆ, 9 ವ್ಯಾಟ್, 12 ವ್ಯಾಟ್, ಅದೇ ಸಾಮರ್ಥ್ಯದ ಕೆಪಾಸಿಟಿಯನ್ನು ಕೊಡ್ತದೆ, ಬೆಳಕನ್ನು ಕೊಡ್ತದೆ, ವಿದ್ಯುತ್ ಕೂಡ ಉಳಿತಾಯ ಆಯಿತು. ಸೆಕೆಂಡ್ ಫ್ಯಾನ್, ನಾವು ಇಲ್ಲಿ ಬಳಸುತ್ತಿರುವಂಥ ಫ್ಯಾನ್ ಹೇಳಿದರೆ ಇಂಡಕ್ಷನ್ ಮೋಟ್ರ್ ಅಂತ ಹೇಳ್ತೇವೆ, ಅದು ಅದು ಸಾಧಾರಣ ಮಟ್ಟಿಗೆ 70-100 ವ್ಯಾಟ್ ಸಾಮರ್ಥ್ಯ. ಈಗ ಹೊಸ ತಗೊಂಡು ಬಂದಿದೆ BLDC ಅಂದರೆ ಬ್ರಷ್ಲೆಸ್ DC ಫ್ಯಾನ್ ಅಂತ ಹೇಳ್ಕೊಂಡು, ಅದಕ್ಕಿದ್ದಕ್ಕೆ ಏನು ವ್ಯತ್ಯಾಸಗಳಿದ್ರೆ, ನಮ್ಮ ಹಳೆ ಫ್ಯಾನ್ಗಳಲ್ಲಿ ರೆಗ್ಯುಲೇಟರ್ ಇದ್ರೂ ಕೂಡ ನೀವು 1ನೇ ಸ್ಪೀಡಲ್ಲಿಡಿ 5ನೇ ಸ್ಪೀಡಲ್ಲಿಡಿ ವಿದ್ಯುತ್ ಅಷ್ಟೇ 70 ವ್ಯಾಟ್ 100 ವ್ಯಾಟೆ ತಿಂತದೆ. ಆದರೆ BLDC ಫ್ಯಾನ್ ಆಗಲ್ಲ, ನೀವೀಗ ನಿಮಗೆ ಚಳಿ ಆಗ್ತದೆ ಆದರೆ ಫ್ಯಾನ್ ಒಂದು ಆನ್ ಇರಲಿ ಅಂದರೆ 1 ನಂಬರ್ಲಿಟ್ಟರೆ ನಿಮಗೆ 5 ವ್ಯಾಟ್ ಮಾತ್ರ ಖರ್ಚು ಮಾಡ್ತದೆ. ಆಮೇಲೆ 2ನೇ ಸ್ಪೀಡಲ್ಲಿಟ್ಟರೆ ಒಂದು ಏನು ಒಂದು 10 ವ್ಯಾಟ್ಸ್ನಷ್ಟು, 3ರಲ್ಲಿ ಸ್ಪೀಡ್ ಇಟ್ಟರೆ ಒಂದು 15-16 ವ್ಯಾಟ್ಸ್. ಮತ್ತು ಇದರ ಕೆಪಾಸಿಟಿ ಬಹಳ ಕಡಿಮೆ, ಹಳೆ ಫ್ಯಾನ್ಗಳದ್ದು 70 ಆದರೆ ಇದು ಗರಿಷ್ಠ. ಬೇರೆ ಬೇರೆ ಕಂಪನಿಗಳಿವೆ, ಆಟಂಬರ್ಗ್ ಅಂತಿದೆ, ಕೇತನ, ಸುಮಾರು ಕಂಪನಿಗಳಿವೆ, ಅವುಗಳು ಟೋಟಲಿ 40 ವ್ಯಾಟ್ಸ್ನ ಮೀರುವುದಿಲ್ಲ. ಹಾಗಾಗಿ ಇವತ್ತಿನ ದಿವಸ ನೀವು ಬಳಸ್ಕೊಳ್ತೀರಾದ್ರೆ, ಹೊಸತಾಗಿ ತೊಗೊಳ್ತಿದ್ರೆ BLDC ಫ್ಯಾನಿಗೆ ಒತ್ತು ಕೊಡ್ಬೋದು. ರೇಟ್ ಮಾತ್ರ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇದೆ ಮಾಮೂಲು ಫ್ಯಾನ್ಗಳಿಗಿಂತ, ಆದರೆ ಬಾಳಿಕೆ ಮತ್ತು ವಿದ್ಯುತ್ ಉಳಿತಾಯದ ಮಟ್ಟಿಗೆ ಹೇಳಿ ಮಾಡಿಸಿದ್ದು. ಇದರೊಂದು ವಿಶೇಷತೆ ರಿಮೋಟ್ ಇದೆ ಅದಕ್ಕೆ, ಆಮೇಲೆ ನೈಟ್ ಲ್ಯಾಂಪ್ ಇದೆ. ಆದರೂ ಕೂಡ ವಿದ್ಯುತ್ ನಿಮ್ಮ ಹಳೆ ಫ್ಯಾನ್ಗಳ ಅರ್ಧದಷ್ಟು ಖರ್ಚು ಮಾಡುವುದಿಲ್ಲ, ಅದು ವಿದ್ಯುತ್ ಉಳಿತಾಯ ಆಗ್ತದೆ. ನೆಕ್ಸ್ಟ್ ಫ್ರಿಜ್ಜ್, ಫ್ರಿಜ್ಜಿನದ್ದು ಆಗ ವಿಷಯಕ್ಕೆ ಬಂದು, ನಾವು ಫ್ರಿಜ್ ಬಳಸುವ ಬಗ್ಗೆ ಬಹಳಷ್ಟು ಮಂದಿಗೆ ತಪ್ಪು ಕಲ್ಪನೆ ಇದೆ, ಯಾಕಂದರೆ ಅದು ಕಂಡಾಬಿಟ್ಟೆ ವಿದ್ಯುತ್ ತಿಂತದೆ ಅಂತ ಹೇಳ್ಕೊಂಡು. ವಾಸ್ತವದಲ್ಲಿ ಹೇಗೆ ಕೇಳಿದರೆ, ನಿಮ್ಮ ಫ್ರಿಜ್ ನೀವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಒಂದು ದಿನಕ್ಕೆ 1 ಯೂನಿಟ್ ಕೂಡ ಖರ್ಚು ಮಾಡೋದಿಲ್ಲ. ಏನಪ್ಪ ನಿರ್ವಹಣೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಜನ ಫ್ರಿಜ್ ತರ್ತಾರೆ ಅದರಲ್ಲಿ ಇದ್ದದ್ದು 6 ವರ್ಷ ತುಂಬಿಸ್ತಾರೆ, ಏನು ತುಂಬಿಸ್ಬೇಕು ಬೇಡ ಅಂತ ಹೇಳ್ಕೊಂಡು ಕೆಲವರು ಅದು ಗೊತ್ತಿರಲ್ಲ. ಮುಖ್ಯವಾಗಿ ಒಂದು ಥರ್ಮೋಸ್ಟ್ಯಾಟ್ ಅಂತ ಒಂದಿದೆ, ಅದನ್ನು ನಾವು ಸೆಟ್ ಮಾಡಬೇಕು, ಮಿನಿಮಮ್ ಮೀಡಿಯಮ್ ಮ್ಯಾಕ್ಸಿಮಮ್ ಕೆಲವೊಂದು ನಂಬರ್ ಇರ್ತದೆ, ಅದರ ಪ್ರಕಾರ ಉಪಯೋಗ ಮಾಡಬೇಕಾಗುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಆದರೆ ಆಗಲೂ ಮಿನಿಮಮ್ ಇಟ್ಕೊಳ್ಬೋದು. 6 ವಸ್ತುಗಳು ನೀವು ಹಾಲು ಇಟ್ಟಿದ್ದೀರೋ ಅಥವಾ ಏನೋ ಸಣ್ಣ ಮಟ್ಟಿ ಸ್ವಲ್ಪ 6 ವಸ್ತು ಇಟ್ಟಿದ್ರೆ ಮಿನಿಮಮ್ ಇಟ್ಟರು ಸಾಕಾಗ್ತದೆ, ಅದನ್ನು ನಿರ್ವಹಣೆ ಮಾಡಲೇ ಬರುತ್ತೆ. ಆದರೆ ನಮ್ಮ ಶೋರೂಮ್ನವ್ರು ಏನು ತರ್ತಾರೆ, ಹೊಸತು ತಂದಾಗ ಫುಲ್ಲಲ್ಲಿ ಇಟ್ಟಿರ್ತಾರೆ, ನಮ್ಮ ಜನ ಅದು ಮುಟ್ಟುವುದಿಲ್ಲ, ವಿನಾಕಾರಣದ ಅಧಿಕವಾಗಿ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಥರ್ಮೋಸ್ಟೇಟ್ ಏನು ಕೆಲಸ ಮಾಡುತ್ತೆ ಅಂತ ಕೇಳಿದರೆ, ನಮ್ಮದು ಮಿನಿಮಮ್ ಇಟ್ಟಾಗ ಏನು ಟೆಂಪರೇಚರ್ ಬೇಕು, -0°C ಬರ್ತದೆ, 0° ದಾಟಿ -4°C ಬರ್ತದೆ, ಆದರೆ ಆವರೇಜ್ ಒಂದು 10°C ಸಾಕಾದರೂ ಅಷ್ಟನ್ನೇ ಸೆಟ್ ಮಾಡ್ತಾ ಹೋಗ್ತದೆ. ಆಮೇಲೆ ಅದಕ್ಕಿಂತ ಲೋ ಇಳಿಬೇಕಾದ್ರೆ ನಾವು ಫುಲ್ ಇಡಬೇಕಾಗುತ್ತೆ. ಈಗ ಇಲ್ಲಿ ನಾವು ಏನು ಸೆಟ್ ಮಾಡದಿದ್ದರೆ ಅದು ವಿನಾಕಾರಣ ಖರ್ಚು ಮಾಡ್ತಾ ಇರ್ತದೆ, ನಿರಂತರ ಕೆಲಸ ಮಾಡ್ತಾ ಇರ್ತದೆ. ಮಿನಿಮಮ್ ಇಟ್ಟಾಗ ಒಂದು ಗಂಟೆಯಲ್ಲಿ ಸಾಧಾರಣ ಮಟ್ಟಿಗೆ ಒಂದು 1/4 ಗಂಟೆ ರನ್ ಆಗಿ 1/4 ಗಂಟೆ ಆಫ್ ಇರ್ತದೆ. ನೀವು ಲೆಕ್ಕ ಹಾಕಿ ಇಡೀ ದಿನಕ್ಕೇನು ವಿದ್ಯುತ್ ಉಳಿತಾಯ ಆಗ್ತದೆ. ಇದನ್ನು ನೀವು ಬಹುಶಃ ಈ ಮಾತನ್ನು ಕೇಳ್ತಾರೋ ಗಮನಿಸಿ, ನಿಮ್ಮ ಮನೆಯಲ್ಲಿ ಏನು ಸೆಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಕೊಂಡು. ಥರ್ಮೋಸ್ಟೇಟ್ ಅಂತ ಏನು ಗೊತ್ತಾಗದಿದ್ದರೆ ನೀವು ಡೋರ್ ತೆಗೆದ್ರೆ ಹಳೆಯದ್ರಲ್ಲಾದರೆ ಸೈಡಲ್ಲಿ ಇರ್ತದೆ, ಇನ್ನು ಈಗಿನ ಮೋದರಿಯಲ್ಲಿ ಮೇಲ್ಗಡೆ ಇರ್ತದೆ. ಒಂದು ಡೋರ್ ಸ್ವಿಚ್ ಬಟನ್ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ, ಫ್ರಿಜ್ ಒಳಗೆ ಒಂದು ಬಲ್ಬ್ ಇರ್ತದೆ, ಆ ಡೋರ್ ಸ್ವಿಚ್ ಆದರೆ ಅದನ್ನು ಒತ್ತಿದ ಕೂಡಲೇ ಬಲ್ಬ್ ಆಫ್ ಆಗ್ತದೆ, ಅದು ಡೋರ್ ಸ್ವಿಚ್. ಇನ್ನೊಂದು ಅದೇ ಥರ ಕಾಣುವಂಥದ್ದೇ ಥರ್ಮೋಸ್ಟೇಟ್, ಅದನ್ನು ನಿಧಾನಕ್ಕೆ ತರಿಸಿ ನೋಡಿ, ಬಲ ಕೊಟ್ಟಬೇಡಿ. ಸರಿ, ಈಗ ಉಪಕರಣಗಳನ್ನು ನಾವು ಬಳಸುವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ವಿದ್ಯುತ್ತನ್ನು ಬಳಸುವಾಗ ನಾವು ಹೆಚ್ಚು ತೊಂದರೆ ಆಗದ ಹಾಗೆ, ವಿದ್ಯುತ್ ಮಾರಣಾಂತಿಕ ಕೂಡ ಹೌದು, ಏನು ಮಾಡಬಹುದು ವಿದ್ಯುತ್? ವಿದ್ಯುತ್ ಬಗ್ಗೆ ಎಚ್ಚರ ಇರಬೇಕು, ಭಯ ಬೇಡ. ಹಾಗೆ ಹೆಚ್ಚು ನಡುಗೋರು, ಕೆಲವರಿಗೆ ವಿದ್ಯುತ್ ಅಂದರೆ ಒಂಥರ ಕೈ ಕಾಲು ನಡುಗೋ ರೀತಿಯವರಾದರೆ ಗ್ಲೌಸ್ ಅಂತ ಸಿಗತ್ತೆ, ಗ್ಲೌಸನ್ನು ಬಳಸ್ಕೊಂಡು ಮಾಡ್ಬೋದು. ಇಲ್ಲದಿದ್ದರೆ ಬೇರೆಯವ್ರ ಕೆಲಸ ಮಾಡಿಸ್ಲಿಕ್ಕೆ ಹೋಗಬೇಕು, ಹೆಚ್ಚು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬೋದು. ಈಗ ಇದರಲ್ಲಿ ನೀವು 3-phase ಮತ್ತು ಸಿಂಗಲ್ ಫೇಸ್ ಕರೆಂಟಿನ ಬಗ್ಗೆ ಮಾತಾಡಿದ್ರಿ, ಇದೆರಡರಲ್ಲಿ ಇರುವ ವ್ಯತ್ಯಾಸಗಳೇನು? ಸಿಂಗಲ್ ಫೇಸ್ 3-phase ವ್ಯತ್ಯಾಸಗಳಿದ್ರೆ ನಾವು ಜನರ ಉದಾಹರಣೆ ಕೊಡ್ಬೋದು. ಈಗ ಒಬ್ಬ ಒಂದು ಕೆಲಸ ಮಾಡಬೇಕು, ಅಥವಾ ಒಂದು ಕಡೆ 3 ಜನ ಇದ್ದಾರೆ, ಒಬ್ಬ ಒಂದು ಕೆಲಸ ಮಾಡಬೇಕಾದ್ರೆ ಅವ್ನು ಶ್ರಮ, ಒಂದು ಏನು ಭಾರದ ವಸ್ತು ಎತ್ತಬೇಕಾದ್ರೆ ಅವನಿಗೆ ತುಂಬ ಶ್ರಮ, ಒಬ್ಬನಿಗೆ ಶ್ರಮ ಬೀಳ್ತದೆ, 3 ಜನ ಇದ್ದಕ್ಕೆ ಶ್ರಮ ಬೀಳೋದಿಲ್ಲ. ಒಂದು ನಾವು ಉದಾಹರಣೆ ತೊಗೊಳ್ಳೋ, ಒಂದು ಪಂಪ್, ಈಗ 1 HP ಪಂಪ್ ಅಂತ ಹೇಳ್ತೀವಿ, 1 HP ಪಂಪ್ ಸಿಂಗಲ್ ಫೇಸಲ್ಲಿದ್ರೆ ಅದು 6 ಆಂಪಿಯರ್ ಹೇಳ್ಕೊಳುತ್ತೆ, ಅದು 3-phase 3 ಆಂಪಿಯರ್ ಇಳಿತದೆ. ಅಂದರೆ ಒಂದು ಇಂಡಿವಿಜುವಲ್ ಲೆಕ್ಕಾಗಿದ್ರೆ 1 phase ಮೇಲೆ ಏನು ಬಿತ್ತು, 1 ಆಂಪ್ಸ್ನಷ್ಟೇ ಖರ್ಚಾಯಿತು. ಇಲ್ಲಿ 1/6 ಅಂದರೆ ಶ್ರಮ ಜಾಸ್ತಿ ಬರ್ತದೆ, ಆ ರೀತಿ ಹೇಳ್ಬೋದು. ಮತ್ತು ಕಾರ್ಯಕ್ಷಮತೆ ಲೆಕ್ಕದಲ್ಲಿ 3-phase ಉತ್ತಮ, ಜಾಸ್ತಿ ವಿದ್ಯುತ್ ಬಳಸಬೇಕು ಅಥವಾ ದೊಡ್ಡ ದೊಡ್ಡ ಉಪಕರಣಗಳು ಮಾಡಬೇಕಾದ ಕೆಲಸಗಳಿದ್ದಾಗ 3-phase ಉತ್ತಮ. ಅದನ್ನು ನಾವು ಉಪಕರಣವನ್ನು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಅದು ಸಾಧಾರಣ ಮಟ್ಟಿಗೆ ನಾವೇನಾದ್ರು ಉಪಕರಣ ತೊಗೊಳ್ಳೋಗ ಅದನ್ನು ತಯಾರು ಮಾಡಿದವರೆ ಅದು ಯಾವ್ದು ಫೇಸಲ್ಲಿ ನಡಿಬೇಕಂತ ನಿರ್ಧಾರ ಮಾಡಿರ್ತಾರೆ. ಈಗ ನಮ್ಮ ಕೃಷಿಗೆ ಸಂಬಂಧಪಟ್ಟದ್ರಲ್ಲಿ ಅಗತ್ಯ ಗಂಟೆ 3-phase ಇದೆ, ಸಿಂಗಲ್ ಫೇಸು ಇದೆ, ಹಾಗೆ ಅದಕ್ಕೆ ಬೇಕಾದ ಹಾಗೆ ಅವರು. ಸಣ್ಣ ಪ್ರಮಾಣದವರಿಗೆ ಆದ್ರೆ ಸಿಂಗಲ್ ಫೇಸ್ನಲ್ಲೇ ತಯಾರು ಮಾಡಿಕೊಡುವುದೇ ಜಾಸ್ತಿ. ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಮುಖ್ಯವಾಗಿ ಕೃಷಿಕರಾಗಲಿ ಯಾರಾಗಲಿ ವಿದ್ಯುತ್ತಿನ ಬಗ್ಗೆ ನಾವು ಯಾವ ರೀತಿಯ ಒಂದು ಜಾಗ್ರತೆಯನ್ನು ಬಳಸಬೇಕು? ಈಗ ಮಳೆಗಾಲದಲ್ಲಿರ್ಬೋದು, ಬೇರೆ ಬೇರೆ ಟೈಮಲ್ಲಿ ವಿದ್ಯುತ್ ಬಳಸುವಾಗ ಏನು ನಾವು ಯೋಚನೆ ಮಾಡಬೇಕು? ವಿದ್ಯುತ್ ಬಳಸುವಾಗ ಅವರು ಎಲ್ಲಿ ಏನು ಬಳಸ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಏನಂದರೆ ದಾರಿಲಿ ಹೋಗ್ತಿರುವಾಗ ಎಲ್ಲಾದರೂ ತಂತಿ ಬಿದ್ದುಕೊಂಡಿದ್ರೆ ಅದನ್ನ ಯಾವುದೋ ಬಟ್ಟೆ ಕಟ್ಟಲಿಕ್ಕೋ ಅಥವಾ ದನಕರು ಕಟ್ಟಲಿಕ್ಕೆ ಇನ್ಯಾವುದಕ್ಕಾಗತ್ತಂತ ಯೋಚನೆ ಮಾಡೋ ಮೊದಲು ನಾವಲ್ಲಿ ಸ್ವಲ್ಪ ನೋಡಬೇಕಾಗುತ್ತೆ. ಒಂದು ಮಾತಿದೆ ಅಲ್ಲ, ಋಷಿ ಮೂಲ ನದಿ ಮೂಲ ಎಲ್ಲ ನೋಡ್ಲಿಕ್ಕೆ ಹೋಗ್ಬಾರ್ದು. ಆದರೆ ಒಂದು ನಿಮ್ಮ ಹೋಗುದಾರಿಯೊಂದು ವೈರ್ ಬಿತ್ಕೊಂಡಿದ್ರೆ ಅದರ ಮೂಲ ಮಾತ್ರ ನೋಡಿ. ಅದೇನಾದರೂ ಕಂಬದಿಂದ ಬರ್ತಾ ಇದ್ರೆ ದಯವಿಟ್ಟು ಅದನ್ನು ಮುಟ್ಲಿ ಹೋಗಬೇಡಿ, ಕೂಡಲೇ ನೀವು ಡಿಪಾರ್ಟ್ಮೆಂಟ್ಗೆ ತಿಳಿಸಿ. ಮುಂಚೆ ಎಲ್ಲ ಡಿಪಾರ್ಟ್ಮೆಂಟಿಗೆ ತಿಳಿಸೋದು ಭಾಳ ಕಷ್ಟ ಇತ್ತು, ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, 1912 ಕಾಲ್ ಮಾಡಿದರೂ ಕೂಡ ಸಾಕಾಗ್ತದೆ. ನಿಮಗೆ ಸ್ಥಳೀಯವಾಗಿ ಅಧಿಕಾರಿಗಳು ಗೊತ್ತಿದ್ರೆ ಸರಿ, ಇಲ್ಲದಿದ್ದರೆ ಎಲ್ಲೇ ಇರಿ ನೀವು ಕರ್ನಾಟಕ ರಾಜ್ಯದಂತ ಎಲ್ಲಿದ್ರು ಕೂಡ 1912 ಕಾಲ್ ಮಾಡಿದರೆ, ಅದು ಮೆಸ್ಕಾಮ್ ಇರ್ಬೋದು, ಹೆಸ್ಕಾಮ್, ಜೆಸ್ಕಾಮ್, ಯಾವ ಇದಕ್ಕೂ ಕೂಡ ನೀವು 1912 ಕಾಲ್ ಮಾಡಿದರೆ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಒಳ್ಳೆಯದು ರವೀಂದ್ರ ಗುಜ್ಜರ್ ಬಿಟ್ಟು ಅವರೇ. ಮುಖ್ಯವಾಗಿ ಈ ವಿದ್ಯುತ್ ಉಪಕರಣಗಳು ಮತ್ತು ಇದರಲ್ಲಿ ಯಾವ ರೀತಿಯಲ್ಲೆಲ್ಲ ನಾವು ಸುರಕ್ಷತೆಗೆ ಗಮನವನ್ನು ಕೊಡಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್, ನಮಸ್ಕಾರ. ನಿಮಗೆ ಧನ್ಯವಾದಗಳು. ಇದುವರೆಗೂ ವಿದ್ಯುತ್ ಉಪಕರಣಗಳು ಮತ್ತು ಸುರಕ್ಷತೆಯ ಕುರಿತು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಕಾರ್ಯದರ್ಶಿ ರವೀಂದ್ರ ಗುಜ್ಜರಬೆಟ್ಟು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ಇತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಇದೀಗ ಕೃಷಿ ಮಾಹಿತಿ ಡಾಕ್ಟರ್ ಎನ್ಇ ನವೀನ್ ಅವರಿಂದ. ಇವತ್ತು ನಾವು ಸ್ವಾತಂತ್ರ್ಯ ಭಾರತದ ನಂತರ ಕಳೆ ಸಂಶೋಧನೆಯಲ್ಲಿ ಇರತಕ್ಕಂಥ ಸಾಧನೆಗಳ ಬಗ್ಗೆ ನಾವು ಮಾತಾಡಬೇಕು ಅನ್ನೋದಾದರೆ, ಯಾವುದೇ ಒಂದು ಬೆಳೆಯನ್ನು ಉತ್ಪಾದನೆಯನ್ನು ಮಾಡಬೇಕಾದ್ರೆ ಆ ಉತ್ಪಾದಕತೆಯನ್ನು ಮಿತಗೊಳಿಸಲಿಕ್ಕೆ ವಿವಿಧ ಜೈವಿಕ ಅಂಶಗಳು ಅಂತ ಕರಿತೀವಿ, ಅಂದರೆ ಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಆ ಜೈವಿಕ ಅಂಶಗಳು ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಕಳೆಗಳಾಗಿರ್ಬೋದು. ಸೊ ಇದರಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು 35% ಬೆಳೆಗಳಿಗೆ ಇಳುವರಿಯನ್ನು ನಷ್ಟ ಮಾಡತಕ್ಕಂಥದ್ದು ಕಳೆಯಿಂದ. ಸೊ ಭಾರತದಲ್ಲಿ ಸುಮಾರು 18 ರಾಜ್ಯಗಳಲ್ಲಿ 10 ಪ್ರಮುಖ ಕ್ಷೇತ್ರ ಬೆಳೆಗಳಲ್ಲಿ ಕಳೆಗಳಿಂದ ಒಟ್ಟು ಆರ್ಥಿಕ ನಷ್ಟ ಪ್ರತಿ ವರ್ಷ ನಾವು $11 billion ಅಂದರೆ ನಮ್ಮ ಒಂದು ಭಾರತದ ರೂಪಾಯಿಗೆ ನೋಡೋದಾದರೆ ಸರಿಸುಮಾರು ಒಂದು 900 crore ಪ್ರತಿ ವರ್ಷ ನಾವು ಈ ಒಂದು 10 ಬೆಳೆಗಳು, ಏನು ಮುಖ್ಯ ಬೆಳೆಗಳಂತಿದ್ವಿ, ಇದರಲ್ಲಿ ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲ, ಕ್ಷೇತ್ರ ಬೆಳೆಗಳಲ್ಲ ನಾವು ಹೇಳ್ತಾ ಇದ್ದೇವೆ. ಅದರಲ್ಲಿ ಅತಿ ಹೆಚ್ಚು ನಷ್ಟವಾಗ್ತಕ್ಕಂಥ ಆರ್ಥಿಕ ಬೆಳೆಗಳಂತಂದರೆ ಭತ್ತ, ಗೋಧಿ, ಸೋಯಾ ಅವರೆ ಮತ್ತು ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳು ಬೆಳೆಗಳು. ಸೊ ಈ ರೀತಿಯಾಗಿ ನಾವು ನಷ್ಟವನ್ನು ಕಾಣ್ತಾ ಇದ್ದೇವೆ. ಕಳೆಗಳನ್ನು ಸಂಪನ್ಮೂಲಗಳಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ಮಾಡೋದ್ರಿಂದ ಅವು ಇಳುವರಿ ಮತ್ತು ಗುಣಮಟ್ಟವನ್ನು ಕಡಿಮೆ ಮಾಡ್ತವೆ. ಸೊ ಆ ಒಂದು ದೃಷ್ಟಿ ಒಂದಾದರೆ, ಇನ್ನೊಂದು ದೃಷ್ಟಿಯಿಂದ ಪ್ರಾಣಿಗಳ ಮೇಲೆ ಮತ್ತು ಮನುಷ್ಯನ ಮೇಲೆ ಆರೋಗ್ಯದ ಜೊತೆಗೆ ಅಪಾಯವನ್ನು ಕೂಡ ಉಂಟು ಮಾಡೋದ್ರಿಂದ ಇವುಗಳ ಒಂದು ನಿರ್ಮೂಲನೆಯನ್ನು ಮಾಡಲೇಬೇಕು ಅನ್ನೋದನ್ನ ದೃಢ ಸಂಕಲ್ಪ ಅಂದಿನ ದೇಶಗಳಿಂದನೇ ಪ್ರಾರಂಭವಾಯಿತು. ಸೊ ಸಾಧಾರಣವಾಗಿ ವಿವಿಧ ನಾವು ಕಳೆ ನಿರ್ವಹಣೆ ಪದ್ಧತಿಗಳಂತ ನೋಡಿದ್ರೆ ಜೈವಿಕ ಪದ್ಧತಿಗಳಂತೀವಿ, ರಾಸಾಯನಿಕ ಪದ್ಧತಿಗಳು ಅಂತ ಕರಿತೀವಿ, ಮತ್ತೆ ಇನ್ನೊಂದು ಕ್ಷೇತ್ರ ಪದ್ಧತಿಗಳು, ಕಲ್ಚರಲ್ ಮೆಥಡ್ಸ್ ಅಂತ ಕರಿತೀವಿ. ಸುಮಾರು ವರ್ಷಗಳಿಂದ ನಡೆದುಕೊಳ್ತಾ ಬಂದ ಇದ್ದೀವಿ. ಅಂದಿನ ದಿವಸ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಪೂರ್ವದ ನಂತರ ದೇಶಗಳಲ್ಲಿ ಎಲ್ಲಾ ಒಂದು ಸಂಪನ್ಮೂಲಗಳಲ್ಲಿ ಅತಿ ಮುಖ್ಯವಾದ ಸಂಪನ್ಮೂಲ ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲಗಳ ಕೊರತೆಗಳು ಕಡಿಮೆ ಆಗ್ತಾ ಆಗ್ತಾ ಆವಿಷ್ಕಾರಗಳು ಕಳೆ ನಿಯಂತ್ರಣದಲ್ಲಿ ಕೂಡ ಅಷ್ಟೇ ರೀತಿ ಜಾಸ್ತಿ ಆದವು. ಯಾವ ರೀತಿ ಅಂತಂದ್ರೆ, ಮುಂಚೆ ಎಲ್ಲ ಕಳೆ ಸಮೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ಮತ್ತು ಪರಿಸರಗಳ ಕಳೆ ಸಮೀಕ್ಷೆ ಮತ್ತು ಪರಿಸರ ಸಂಶೋಧನೆಯನ್ನು ಮಾಡಿ ಹೌದು ಇಂಥ ಪ್ರದೇಶಗಳಲ್ಲಿ ಇಂಥ ಕಳೆಗಳು ಮಾತ್ರ ಬೆಳೆಗಳಿಗೆ ತೊಂದರೆ ಮಾಡ್ತಾ ಇದ್ದವು, ಆ ನಿರ್ದಿಷ್ಟದಿಂದ ಕೆಲವೇ ಕೆಲವು ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳ ಒಂದು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು. ಅಂದ್ರೆ 1960 ಕಳೆ ಸಮೀಕ್ಷೆ ಅಥವಾ ಬೆಳೆಗಳಾದ್ಯಂತ ಒಂದು ವಿತರಣೆ, ಯಾವ ರೀತಿ ಕಳೆಗಳು ಬಂದಿದ್ದೇವೆ ಆ ಬೆಳೆಗಳ ಬಗ್ಗೆ ಅನ್ನೋದನ್ನ ಸ್ಟಡಿ ಮಾಡ್ತಕ್ಕಂಥದ್ದು. ಯಾಕೆ ಸ್ಟಡಿ ಮಾಡೋದು ಅಂದ್ರೆ, ಆ ಕಳೆ ಆ ಒಂದು ಜೀವನ ಚಕ್ರದಲ್ಲಿ, ಬೆಳೆಯ ಬೆಳವಣಿಗೆ ಚಕ್ರ ಅಥವಾ ಕಳೆಯ ಬೆಳವಣಿಗೆ ಚಕ್ರದಲ್ಲಿ ಯಾವುದು ವೀಕ್ ಫೇಸ್, ಅಂದ್ರೆ ಯಾವುದು ಹಂತದಲ್ಲಿ ಅದನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸ್ಟಡಿ ಮಾಡಿಕೊಂಡು ಆ ಹಂತದಲ್ಲಿ ಮಾತ್ರ ನಾವು ನಿರ್ವಹಣೆ ಕ್ರಮವನ್ನು ಕೈಗೊಳ್ತಿರ್ತಕ್ಕಂಥದ್ದು. ಆ ನಿಯಂತ್ರಣ ಮಾಡಲಿಕ್ಕೆ ಅಂದಿನ ಸರ್ಕಾರ ಅಂದ್ರೆ 1960 PL480 ಅನ್ನೋ ಒಂದು ರಿಸರ್ಚ್ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡು ಬಂದು 10 ಕಳೆಗಳು ಅಂದ್ರೆ ಇಡೀ ಭಾರತದಾದ್ಯಂತ 18 ರಾಜ್ಯಗಳನ್ನು ಆಯ್ಕೆ ಮಾಡಿಕೊಂಡು ಯಾವ ಬೆಳೆಗಳಲ್ಲಿ ಯಾವ ಪ್ರಮುಖ ಕಳೆಗಳು ಮಾಡ್ತಿದ್ದಾವೆ ಅಂತವನ್ನ ಮಾತ್ರ ನೋಟಿಫೈ ಮಾಡೋದು, ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಂತ ಒಂದು ಅಧ್ಯಯನ ತಂಡ ಮಾಡಿ ಸರ್ವೆ ಮಾಡ್ತಾರೆ. ಸರ್ವೆ ಮಾಡೋದು ಅದರ ಮುಖಾಂತರ ಅವನ್ನ ಮಾತ್ರ ನಾವು ನಿರ್ವಹಣೆ ಮಾಡಬೇಕು ಅಂತ. ಅದು ಯಾವ ಮುಖಾಂತರ? ಕಲ್ಚರಲ್ ಮೆಥಡ್ ಅಂದ್ರೆ ಕೈಗಳೇ ತೆಗೆಯುವುದು ಮತ್ತೆ ಎಡೆ ಕುಂಟೆ ಒಡೆಯತಕ್ಕಂಥದ್ದು, ಇಂಥ ಮೆಕ್ಯಾನಿಕಲ್ ಮೆಥಡ್ಸ್ಗಳಿಂದ ಮಾಡ್ತೇವೆ. ಅಂದಿನ ದಿವಸಗಳಲ್ಲಿ ರಾಸಾಯನಿಕ ಬಳಕೆ ಪ್ರಮಾಣ ಇರ್ತಾ ಇರಲಿಲ್ಲ. 1995 ವಿಜ್ಞಾನ ಬದಲಾವಣೆ ಆದಂಗೆ ಮುಂದುವರೆದವರ ಹಾಗೆ ಶರೀರಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂದ್ರೆ ಫಿಜಿಯಾಲಜಿ ಮತ್ತೆ ಅದರ ಒಂದು ಬಾಟನಿ ಆಫ್ ದಿ ಪ್ಲಾಂಟ್ ಗಳನ್ನ ಗಮನದಲ್ಲಿಟ್ಟುಕೊಂಡು ದೀರ್ಘಕಾಲ ಮತ್ತೆ ಅಲ್ಪ ದೀರ್ಘಕಾಲದವರೆಗೆ ಕಳೆಗಳು ಯಾವ ಸಮಯದಲ್ಲಿ ಯಾವ ಅಂತರದಲ್ಲಿ ಬೆಳೆಗಳಿಗೆ ಮಾತ್ರ ತೊಂದರೆ ಕೊಡ್ತವೆ ಅದನ್ನ ನಾವೇನಂತ ಕರಿತೀವಿ? ಕ್ರಾಪ್ ವೀಡ್ ಕಾಂಪಿಟೇಷನ್ ಅಂತ ಕರಿತೀವಿ. ಬೆಳೆ ಮತ್ತು ಕಳೆಗಳ ಸ್ಪರ್ಧೆ ಎಷ್ಟು ದಿವಸದವರೆಗೆ ಇರ್ತದೆ, ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನವನ್ನು ಮಾಡಿಕೊಂಡು ಅವುಗಳ ನಿಯಂತ್ರಣವನ್ನ ಪ್ರಾರಂಭ ಮಾಡ್ಲಿಕ್ಕೆ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲನೇದಾಗಿ ಕಂಡು ಬಂದಿರತಕ್ಕಂಥದ್ದು ಪಾರ್ಥಿನಿಯಂದು. ಸೊ ಯಾವ ಆ ಬೆಳೆ ಎಷ್ಟು ಅಂತರದಲ್ಲಿ ತೊಂದರೆ ಮಾಡ್ತದೆ ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ರು, ಭಾರತ ದೇಶದಾದ್ಯಂತ 1990 ಪಾರ್ಥೇನಿಯಂ ಅವೇರ್ನೆಸ್ ವೀಕ್ ಅನ್ನೋ ಒಂದು ಇನಿಷಿಯೇಟ್ ಮಾಡಲಿಕ್ಕೆ ಪ್ರಾರಂಭವನ್ನು ತೆಗೆದುಕೊಂಡ್ರು. 2005 ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಅವೇರ್ನೆಸ್ ವೀಕ್ ಅನ್ನು ಪ್ರಾರಂಭ ಮಾಡಿ ಇವತ್ತಿಗೂ ಕೂಡ ಅದು ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ವಿಶೇಷ, August 16-22 ಪಾರ್ಥೇನಿಯಂ ಅವೇರ್ನೆಸ್ ವೀಕ್ ಸಪ್ತಾಹ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ಒಂದು ಹಂತದಲ್ಲಿ ಆ ಕಳೆಯನ್ನು ನಿರ್ಮೂಲನೆ ಮಾಡಿದರೆ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಳೆಗಳಿಗೂ ಕೂಡ ಆ ನಿರ್ವಹಣೆ ಕ್ರಮವನ್ನು ಮಾಡ್ಕೊಳ್ಲಿಕ್ಕೆ ಮಾಡಿದ್ರು. ಈಗ ಪ್ರಮುಖ ಕಳೆಗಳು ಮತ್ತು ಬೆಳೆಗಳನ್ನ ಒಂದು ಅಟ್ಲಾಸ್ ಮಾಡಲಿಕ್ಕೆ ಅಂದ್ರೆ ಇಡೀ ಭಾರತ ದೇಶದಾದ್ಯಂತ ಮಾಡಿದಾಗ 435 ಡಿಸ್ಟಿಕ್ಗಳನ್ನು ಪರಿಗಣನೆ ತೆಗೆದುಕೊಂಡು 19 ರಾಜ್ಯಗಳನ್ನು ಪರಿಗಣನೆ ತೆಗೆದುಕೊಂಡು 826 ಕಳೆಗಳನ್ನು ಯಾವ ರೀತಿಯಾಗಿ ಅದು ಬೆಳೆಗಳ ಮೇಲೆ ತೊಂದರೆ ಮಾಡ್ತದೆ ಅನ್ನೋದ್ರ ಬಗ್ಗೆ ಅನುಮೋದನೆ ಮಾಡಿ ಅದರಲ್ಲಿ 80 ಕಳೆಗಳು ಅತೀ ತುಂಬಾ ಬೆಳೆಗಳಿಗೆ ನಷ್ಟ ಮಾಡತಕ್ಕಂಥದ್ದು, ಅಂದ್ರೆ ಸುಮಾರು 90% ಬೆಳೆಗಳನ್ನು ನಷ್ಟ ಮಾಡತಕ್ಕಂಥದ್ದು, 198 ಕಳೆಗಳು ಸ್ವಲ್ಪ ಅಂದ್ರೆ 30-40% ನಷ್ಟಗಳನ್ನು ಮಾಡತಕ್ಕಂಥದ್ದನ್ನ ಕಂಡುಕೊಂಡ್ವಿ. ಅದಾದ್ಮೇಲೆ ಸಸ್ಯನಾಶಕಗಳ ಒಂದು ಶಿಫಾರಸುಗಳು ಪ್ರಾರಂಭವಾಗ್ತಾ ಬಂತು. ಅಂದ್ರೆ ಸರಿಯಾದ ಹಂತದಲ್ಲಿ ನಿರ್ಮೂಲನೆ ಮಾಡಲಿಕ್ಕೆ 1950 ದಶಕದಲ್ಲಿ ಆರಂಭದಲ್ಲಿ ಮೊದಲಿಗೆ ಸೋಡಿಯಂ ಕ್ಲೋರೇಟ್ ಅನ್ನೋ ಒಂದು ಅಂದ್ರೆ ಅಂತರ್ವ್ಯಾಪಿ ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್ ಅನ್ನೋ ಒಂದು ಕಳೆನಾಶಕವನ್ನ ಬದುಗಳ ಮೇಲೆ ಈ ರೋಡ್ ಸೈಡ್ ಬಳಕೆಯನ್ನು ಮಾಡ್ತಕ್ಕಂಥದ್ದು ಮಾತ್ರ ನಾವು ಕಂಡು ಬಂದ್ವಿ. ಆ ಸಮಯದಲ್ಲಿ ಬಳಕೆಗಳ ಪ್ರಮಾಣ ತಾವು ನೋಡ್ತಾ ಇರಬಹುದು. ಈಗ ಕೇಳ್ತಾ ಇರ್ತಕ್ಕಂತ ಒಂದು ಸಾರ್ವಜನಿಕರಲ್ಲಿ 60-70 ದಶಕಗಳಲ್ಲಿ ಕೆಜಿ ಲೆಕ್ಕದಲ್ಲೆಲ್ಲ ಬಳಕೆ ಮಾಡ್ತಾ ಇದ್ವಿ. 3 kg/hectare ಅಂದ್ರೆ 3,000 ಗ್ರಾಂನಷ್ಟು ಒಂದು ಎಕರೆಗೆ ಒಂದು ಹೆಕ್ಟರ್ಗೆ ಬಳಕೆ ಮಾಡ್ತಾ ಬಂದ್ವಿ. ಸೊ ತದನಂತರ ದಿನಗಳಲ್ಲಿ ಬೆಳವಣಿಗೆಯಲ್ಲಿ ಕಳೆ ನಿಯಂತ್ರಣ ಹಲವಾರು ಆಯ್ದ ಸಸ್ಯನಾಶಕಗಳನ್ನು ತೆಗೆದುಕೊಂಡು ಕೆಲವೊಂದಿಷ್ಟು ನಾವು ಫ್ಯಾಮಿಲೀಸ್ ಅಂತೀವಿ ಗುಂಪುಗಳನ್ನು ಆಯ್ಕೆ ಮಾಡಿಕೊಂಡು ಕೆಜಿ ಪ್ರಮಾಣದಿಂದ ಇವತ್ತು ನಾವಲ್ ಸೈನ್ಸ್ ಅಂದ್ರೆ ಕಳೆನಾಶಕಗಳಲ್ಲಿ ಒಂದು ವಿಶೇಷ ವಿಜ್ಞಾನವನ್ನು ಕಂಡಿಡ್ಕೊಂಡು ನಿರ್ದಿಷ್ಟವಾಗಿ ಆ ಕಳೆಗೆ ಇದನ್ನ ಕಟ್ ಮಾಡಿದ್ರೆ ಮಾತ್ರ ಅಂದ್ರೆ ಆ ಒಂದು ಸಸ್ಯ ಶಾರೀರಿಕ ಶಾಸ್ತ್ರದಲ್ಲಿ ಅಂದ್ರೆ ಅದರ ಎಂಜೈಮ್ ಆಕ್ಟಿವಿಟೀಸ್ನ ಪ್ರೋಟೀನ್ ಆಕ್ಟಿವಿಟೀಸ್ನ ಅದನ್ನ ನಾವು ನಿರ್ವಹಣೆ ಮಾಡಿದ್ರೆ ಸಾಕು ಆ ಕಳೆ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅದನ್ನ ನಾವೇನಂತ ಕರಿತೀವಿ ಸ್ಪೆಸಿಫಿಕ್ ಮೋಡ್ ಆಫ್ ಆಕ್ಷನ್ ಅಂತ ಕಳೆನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿದೆ. ಅಂದ್ರೆ 1 ಎಕರೆಗೆ ಕೇವಲ 8 gram ಪ್ರಮಾಣದವರೆಗೆ ಸಂಶೋಧನೆ ಇಷ್ಟು ಮುಂದುವರೆದಿದೆ. ಅಂದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸದ್ಯದ ಪರಿಸ್ಥಿತಿಗಳಲ್ಲಿ ನಮ್ಮ ಹವಾಮಾನಕ್ಕೂ ತೊಂದರೆ ಆಗಿರಬಹುದು ಮತ್ತು ಮಣ್ಣಿನಲ್ಲಿ ಅದರ ಪಳೆಯುಳಿಕೆ ದೀರ್ಘಾವಧಿವರೆಗೆ ಇರಬಾರದು. ಸೊ ಈ ಒಂದು ಮೂಲ ಉದ್ದೇಶದಿಂದ ಹಳೆ ತಂತ್ರಜ್ಞಾನಗಳೇನು 3-4 kg ಇವತ್ತು ನಾವು 8 gram ಬಂದಿದ್ದೇವೆ ಅಂದ್ರೆ ಇದಕ್ಕೆ ನಮ್ಮ ಕಳೆ ಸಂಶೋಧನೆಯ ಎಲ್ಲ ಸಂಸ್ಥೆಗಳು ಕೂಡ ಹೆಚ್ಚು ಉತ್ತೇಜನೆ ಬೆಳೆ ಉತ್ಪಾದನೆಯಲ್ಲಿ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎನ್ಇ ನವೀನ್. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 35,500-46,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 35,500-41,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 23,000-24,000, ಕೊಬ್ಬರಿ ಕ್ವಿಂಟಾಲಿಗೆ 7,500-10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 25,000-30,000 ರೂಪಾಯಿ, 2ನೇ ವರ್ಗ 1,000-20,000-25,000 ರೂಪಾಯಿ, ಅಕ್ಕಿ ಬೆಳ್ತಿಗೆ ಕ್ವಿಂಟಾಲಿಗೆ 4,350-5,300 ರೂಪಾಯಿ, ಕಟ್ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿ, ಐಆರ್ 8 ಕ್ವಿಂಟಾಲಿಗೆ 3,450 to 4,250 rupees, ಭತ್ತ ಕ್ವಿಂಟಾಲಿಗೆ 2,150 to 2,400 rupees, ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,000 to 4,800 rupees, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,200 to 4,600, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250 to 4,900 rupees, ಮೆಣಸು ಕ್ವಿಂಟಾಲಿಗೆ 19,000 to 30,000 rupees, ಕಾಳು ಮೆಣಸು ಕ್ವಿಂಟಾಲಿಗೆ 13,000 to 68,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 to 4,500, ಕದಳಿ ಕ್ವಿಂಟಾಲಿಗೆ 6,000 to 7,000, ಗಾಳಿ ಕ್ವಿಂಟಾಲಿಗೆ 5,000 to 6,000 rupees, ನೇಂದ್ರೆ ಕ್ವಿಂಟಾಲಿಗೆ 6,500 to 7,500 rupees. ಇದು ಇಂದಿನ ಮಾರುಕಟ್ಟೆ ಧಾರಣೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ